ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ. ನಾಡು ನಾಡಿ. ಕೇಳಿ ಕಾರ್ಯಕ್ರಮ ನಾಡು ನಾಡಿ. ಕೆಳಗರೆ, ಕೃಷಿಯಲ್ಲಿ ಟ್ರ್ಯಾಕ್ಟರ್ಗಳನ್ನ ಅನೇಕ ಕಡೆ ಬಳಕೆ ಮಾಡಲಾಗ್ತಾ ಇದೆ. ಟಿಲ್ಲರ್ಗಳು ಸಹ ಉಪಯೋಗಕ್ಕೆ ಬರ್ತದವೆ. ಇವತ್ತು ನಾವು ಮಾತನಾಡಿಸಿದ್ವಿ ಕುಶಾಲನಗರ ತಾಲೂಕು ಚಿಕ್ಕಬೆಟ್ಟಗೆರೆ ಗ್ರಾಮದ ಅಶ್ರಫ್ ಅವರು. 2 ಟ್ರ್ಯಾಕ್ಟರ್ಗಳನ್ನು ಇಟ್ಕೊಂಡಿದ್ದಾರೆ. ತಾವು ಉಪಯೋಗಿಸ್ಕೊಂಡು ಬೇರೆಯವರ ಜಮೀನಲ್ಲೂ ಬಾಡಿಗೆಗೆ ಕಳಿಸ್ಕೊಡ್ತಾರೆ. ಅಶ್ರಫ್ ಅವರು ಹೇಳ್ತಾ ಇದ್ರು, 1985 ತೆಗೆದುಕೊಂಡ ಒಂದು ಟ್ರ್ಯಾಕ್ಟರ್ ಇದೆ, ಮತ್ತೆ ಇತ್ತೀಚೆಗೆ ಹೊಸದೊಂದು ತೆಗೆದುಕೊಂಡಿದ್ವಿ ಅಂತ ಅನ್ಕೊಂಡು. ಹೇಗೆ ಅವುಗಳನ್ನು ನಿಭಾಯಿಸ್ತಿದ್ದಾರೆ, ಸುಸ್ಥಿತಿಯಲ್ಲಿ ಹೇಗೆ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಅವರ ಜೊತೆಗೆ ಮಾತನಾಡ್ತಾ ಇದ್ವಿ. ಅಶ್ರಫ್, ಏನು ಓದಿದ್ದು ತಾವು? ನಾನು ಸೆಕೆಂಡ್ ಪಿ ಯು. ಸೆಕೆಂಡ್ ಪಿ ಯು ಮಾಡಿಕೊಂಡು ಎಷ್ಟು ವರ್ಷ ಆಯ್ತು? 2005 ಅಲ್ಲಿ ಏನೋ ಕಂಪ್ಲೀಟ್ ಆಗಿದೆ. ಟ್ರ್ಯಾಕ್ಟರ್ ಕೃಷಿಯಲ್ಲಿ ನಾ ತೊಡ್ಕೊಂಡಿದ್ದೀನಿ. 2 ಟ್ರ್ಯಾಕ್ಟರ್ಗಳು ಇದಾವೆ ಅಂತ ಹೇಳಿದ್ರಿ, ಅಂದ್ರೆ ಒಂದು ಟ್ರ್ಯಾಕ್ಟರ್ ನಿಮಗೆ ಒಲಿತು, ಅದರಿಂದ ಅನುಕೂಲವನ್ನು ಮಾಡಿಕೊಂಡಿದ್ರಿ, ದುಡಿಮೆನು ಮಾಡಿದಿರಲ್ವಾ? ಹೌದು ಸರ್, ಖಂಡಿತ. ಈಗ ನಿಮಗೆ ಎಷ್ಟು ಎಕರೆ ಜಮೀನು ತೋಟ ಇದೆ? ಸರ್, ನಾನು 2 ತೋಟ ಇದೆ. ನಮ್ಮತ್ತೆ ಹೊರಗಡೆ ಲೀಸಲ್ಲಿ ಜೋಳ ಶುಂಠಿ ಎಲ್ಲ ಮಾಡ್ಕೊಳ್ತೀವಿ. ಎಷ್ಟು ಎಕರೆ ತೆಗೆದುಕೊಳ್ತೀರಿ ಶುಂಠಿ ಜೋಳ ಮಾಡ್ಲಿಕ್ಕೆ ಹೊರಗಡೆ ಗುತ್ತಿಗೆ? ಅದೇ ಒಂದು 1 ಶುಂಠಿ 5-6 ಜೋಳ ಮಾಡ್ಕೊಳ್ತೀವಿ. ಓ, ಪಿ ಯು ಸಿ ಬಿಟ್ಟು ಬಂದ ಬಳಿಕ ಬೇರೆಯವ್ರದ್ದು ಗುತ್ತಿಗೆ ತೆಗೆದುಕೊಂಡು ನಿಮ್ದು ಅಭಿವೃದ್ಧಿ ಪಡಿಸ್ಕೊಂಡು ಈ ಕಡೆ ಟ್ರ್ಯಾಕ್ಟರ್ಗಳನ್ನು ಬಾಡಿಗೆಗೆ ಬಳಕೆ ಮಾಡ್ಕೊಳ್ತದ್ರಿ. ನೀವು ಹೊಲದಲ್ಲೇ ನಿಮ್ ಜೊತೆಗೆ ಹಾಳು ಕಾಳುಗಳನ್ನ ಉಪಯೋಗಿಸ್ಕೊಳ್ತಾ ಇರ್ಬೇಕಲ್ವಾ? ಹೌದು ಸರ್, ಖಂಡಿತ. ಟ್ರ್ಯಾಕ್ಟರ್ ಓಡಿಸೋದು ಯಾವಾಗ ಕಲ್ತರಿ? ಸರ್, ನನ್ನ ಅದೇ ಪಿ ಯು ಸಿ ಬಿಟ್ಟಂಗೆ ನಮ್ಮ ಸಣ್ಣದಲ್ಲೇ ಇದೆಯಲ್ಲ ಸರ್ ಟ್ರ್ಯಾಕ್ಟರ್, ಹಂಗಿಂದ ಅದ್ರ ಅಭ್ಯಾಸ ಇದೆ. ಅಪ್ಪ ಖರೀದಿ ಮಾಡಿದ್ದು? ಅಪ್ಪ ಖರೀದಿ 1985 ಅಲ್ಲಿ ಖರೀದಿ ಮಾಡಿದ್ದು. ಅವರು ಸಹ ಬಾಡಿಗೆಗೆ ಉಪಯೋಗಿಸ್ಕೊಳ್ತಾ ಇದ್ರ? ಹಾ ಸರ್, ಮಾಡ್ತಾ ಇದ್ರು. ಈಗ ನೀವು ಯಾವ್ಯಾವ ಕೆಲಸಕ್ಕೆ ಬಳಕೆ ಮಾಡ್ಕೊಳ್ತೀರಿ, ಮತ್ತೆ ಹೊರಗಡೆ ಯಾವ್ಯಾವ ಉದ್ದೇಶಕ್ಕೆ ಹೋಗುತ್ತೆ ಟ್ರ್ಯಾಕ್ಟರ್? ಸರ್, ಅದೇ ಜೋಳದ್ದು ಮತ್ತೆ ಶುಂಠಿ ಈ ತರ ಕೆಲಸಕ್ಕೆ ಹೋಗುತ್ತೆ. ಅಂದ್ರೆ ಕಲ್ಟಿವೇಟರ್ ಇಟ್ಕೊಂಡಿದ್ರಿ, ರೋಟೋವೇಟರ್, ಇನ್ನೇನು ಇಟ್ಕೊಂಡಿದ್ರಿ? ಡಿಸ್ಕ್, ಕಲ್ಟಿವೇಟರ್, ರೋಟೋವೇಟರ್, ಮತ್ತೆ 5 ನೇಗಲು, ಸಿಂಗಲ್ ನೇಗಲು ಇಟ್ಕೊಂಡಿದ್ವಿ. ಟ್ರಾಲಿನೂ 2 ಟ್ರಾಲಿ ಇದೆಯಾ ಸರ್? ಈಗ ಸಗಣಿ ಗೊಬ್ಬರ ಏರ್ಬೇಕು ಅಥವಾ ಇನ್ನು ಬೇರೆ ಉದ್ದೇಶಕ್ಕೂ ಅಂತಂದ್ರೂ ಅದನ್ನು ಉಪಯೋಗಿಸ್ಕೊಳ್ತೀರಲ್ವಾ? ಹೌದು ಸರ್, ಹೌದು. ನೀವು ಪ್ರಾರಂಭದಲ್ಲಿ ಗಂಟೆಗೆ ಎಷ್ಟು ಹಣ ತೆಗೆದುಕೊಳ್ತಾ ಇದ್ರಿ, ಈಗ ಹೇಗಿದೆ? ಸರ್, ಫಸ್ಟ್ ಎಲ್ಲ ಗಂಟೆಗೆ 600 ರೂಪಾಯಿ ಇತ್ತು, ಈಗ 1000 ರೂಪಾಯಿ ಗಂಟೆ ಹೋಗಿದೆ. ಈಗ ಡೀಸೆಲ್ ರೇಟ್ ಸ್ವಲ್ಪ ಜಾಸ್ತಿ ಆಗಿದ್ರಿಂದ 1000 ರೂಪಾಯಿ ಗಂಟೆ ಹೋಗಿದೆ. ಒಂದು ದಿನದಲ್ಲಿ ಎಷ್ಟು ಗಂಟೆ ನೀವೇ ಟ್ರ್ಯಾಕ್ಟರ್ ಹಿಡ್ಕೊಂಡು ಅಥವಾ ಚಾಲನೆ ಮಾಡ್ಕೊಂಡು ಉಪಯೋಗಿಸ್ಕೊಳ್ತೀರಿ ಕೆಲಸಕ್ಕೆ? ಬೇರೆ ಡ್ರೈವರ್ನ ಕೊಟ್ರೆ ಹೇಗಿರುತ್ತೆ? ಸರ್, ಬೆಳಿಗ್ಗೆಯಿಂದ ಒಂದು ಸಾಯಂಕಾಲ ಗಂಟೆ ಒಂದು 8 ಗಂಟೆ ದುಡಿಮೆ ಮಾಡ್ತೀವಿ. ಡ್ರೈವರು ಇದ್ದಾರೆ, ಎರಡು ಟ್ರಾಕ್ಟರ್ ಇದೆ, ಒಬ್ರು ಡ್ರೈವರ್ ಇದ್ದಾರೆ, ಒಂದು ನಾವು ನೋಡ್ಕೊಳ್ತೀವಿ. ಅವರು ಸಹ 8-9 ಗಂಟೆ ಓಡಿಸ್ತಾರ? ಓಡಿಸ್ತಾರೆ ಸರ್. ಅದು ಸೀಸನ್ ಇರುತ್ತಲ್ಲ, ಎಲ್ಲ ಟೈಮ್ಲಿ ಇರೋದಿಲ್ಲ, ಸೀಸನ್ ಆದಕೊಂಡ ಅವ್ರು ಓಡಿಸ್ತಾರೆ. ನಿಮಗೆ ಸೀಸನ್ ಅಂದ್ರೆ ಈ ಪ್ರದೇಶದಲ್ಲಿ ಯಾವಾಗ ಸರ್? ಮಳೆಗಳಿಗಿಂತ ಮುಂಚೆ ಬೋರ್ವೆಲ್ ವ್ಯವಸ್ಥೆ ಇರೋದ್ರಿಂದ ಎರಡೆರಡು ಬೆಳೆ ಮಾಡ್ತಾ ಇದ್ದಾರೆ, ಅದರಿಂದ ವರ್ಷದಲ್ಲಿ ಎರಡು ಸೀಸನ್ ಸಿಗುತ್ತೆ. ಟ್ರಾಕ್ಟರ್ಗಳು ಚೆನ್ನಾಗಿರ್ಬೇಕಂತಂದ್ರೆ ಏನು ಗಮನ ಹರಿಸಬೇಕು? ಕೆಡಬಾರದು, ಕೆಟ್ಟರು ಬೇಗ ಅದು ದುರಸ್ತಿಗೆ ಬರಬೇಕು, ಅಥವಾ ನೀವು ಅದನ್ನು ಸರಿಪಡಿಸಬೇಕು? ಹೌದು ಸರ್, ನಮ್ಗೆ ಇಲ್ಲಿ ಗುಡ್ಡೆಸರಲ್ಲಿ ಅದರ ವ್ಯವಸ್ಥೆ ಇದೆ, ಅಲ್ಲಿ ಹೋಗಿ ನಾವು ಮೆಕ್ಯಾನಿಕ್ ನೆಲ್ಲ ಸರಿ ಮಾಡ್ತೀವಿ, ಮತ್ತೆ ಇಲ್ಲಿ ಶೋರೂಮ್ ಇದೆ, ಅದರಲ್ಲಿ ಹೋಗಿ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ. ಸಣ್ಣ ಸಣ್ಣ ಕೆಲಸನ ನೀವೇ ನೋಡ್ಕೊಳ್ತೀರಾ? ಹೌದು ಸರ್, ಸಣ್ಣ ಸಣ್ಣ ಕೆಲಸ ನಾವೇ ಮಾಡ್ಕೊಳ್ತೀವಿ. ಏನೇನು ಪ್ರಮುಖವಾದ ಸಣ್ಣ ಸಣ್ಣ ಸಮಸ್ಯೆಗಳು ಬರ್ತವೆ, ಅದನ್ನು ಹೆಂಗೆ ನೀವು ಸರಿಪಡಿಸ್ತೀರಿ ಸರ್? ಅದರಲ್ಲಿ ಅಂತ ಸಮಸ್ಯೆ ಏನು ಬರೋದಿಲ್ಲ, ಇನ್ನು ಡೈಲಿ ಗ್ರೀಸ್ ಹೊಡಿಬೇಕಾಗುತ್ತೆ, ಮತ್ತೆ ಆ ತರ ಪ್ರಾಬ್ಲಮ್ ಏನು ಬರೋದಿಲ್ಲ. ಟೈರ್ಗಳನ್ನ ಹೇಗೆ ಎಷ್ಟು ಅವಧಿಗೆ ನೋಡ್ಕೊಂಡು ಬದಲಾವಣೆ ಮಾಡ್ತೀರಿ ಸರ್? ಅದು ಗಂಟೆ ಲೆಕ್ಕದಲ್ಲಿ ಟ್ರಾಕ್ಟರ್ಗಳದ್ದು ಟೈರ್ ಎಲ್ಲ ಎರಡು ರೀಸೆಲ್ ಮಾಡ್ತೀವಿ, ಮತ್ತೆ ಹೊಸ ಟೈರ್ ಹಾಕ್ತೀವಿ. ಎಷ್ಟು ಗಂಟೆ ಓಡಿಸಿದ ಬಳಿಕ ಟೈರ್ಗಳನ್ನ ರೀಸೋಲ್ಗೆ ಉಪಯೋಗಿಸ್ಕೊಳ್ತೀರಿ ಸರ್? ರೀಸೆಲ್ ಆದ್ರೆ 1500 ಗಂಟೆ ಈ ತರ ಇರುತ್ತೆ, ಹೊಸದಾದ್ರೆ 3000 ಈ ತರ ಗಂಟೆ ಓಡಾಡ್ತೀವಿ. ಏನ್ ಬೆಲೆ ರೀಸೋಲ್ ಮಾಡ್ಲಿಕ್ಕೆ? ರೀಸೋಲ್ ಮಾಡಕ್ಕೆ 20,000 ಹತ್ರ ಇದೆ, ಹೊಸ ಟೈರ್ಗಾದ್ರೆ 35,000 ಇದೆ. ದೊಡ್ಡ ಟೈರ್ಗೂ ಸಣ್ಣ ಟೈರ್ಗೂ ವ್ಯತ್ಯಾಸ ಅನಿಸುತ್ತೆ, ಅಥವಾ ಇಡೀ 4 ಟೈರ್ಗಳನ್ನು ಒಂದೇ ಸರಿ ಮಾಡಿಸ್ತೀರಾ? ಇಲ್ಲ ಸರ್, ದೊಡ್ಡ ಟೈರ್ ಮಾತ್ರ ಬೇಗ ಇದಾಗುತ್ತೆ, ಸಣ್ಣ ಟೈರ್ ಅಷ್ಟು ಬೇಗ ಇದಾಗುತ್ತೆ. ನೀವು ಒಂದೊಂದು ಟೈರ್ಗೆ ಹೇಳಿದ್ರ ಎರಡು ಟೈರ್ಗೆ ಹೇಳಿದ್ರ? ನಾನು ದೊಡ್ಡ ಎರಡು ಟೈರ್ಗೆ ಮಾತ್ರ ಹೇಳಿದ್ದು, ಸಣ್ಣ ಟೈರ್ಗೆ 6,000-7,000 ರೂಪಾಯಿ ಇದೆ. ಒಂದ್ಸಾರಿ ರೀಸೋಲಿಗೆ ಬಂತಂದ್ರೆ ಮತ್ತಿನ್ಯಾವಾಗ ಇನ್ನೊಂದ್ ಸಾರಿ ಮಾಡಿಸ್ತೀರಿ? ಇನ್ನ ಸರ್, ಅದನ್ನ ನಮ್ಮ ಟೈಮಿಂಗ್ಸ್ ನೋಡ್ಕೊಳ್ತೀವಿ, ಮೀಟರ್ ಟೈಮಿಂಗ್ಸ್ ಇರುತ್ತೆ, ಅದರ ನಂತರ ಮಾಡಿಸ್ತೇವೆ. 1985 ನಿಮ್ ತಂದೆಯವರು ತೆಗೆದುಕೊಂಡಿದ್ರಲ್ಲಿ ದುಡಿಮೆ ಮಾಡಿದ್ರಿ, ಹಣನು ಕಂಡಿದ್ದೀರಿ ಅಲ್ವಾ? ಖಂಡಿತ ಕಂಡಿದ್ದೀವಿ ಸರ್. ಅದರಿಂದಲೇ ಈಗ ಎರಡನೇ ಟ್ರಾಕ್ಟರ್ ತೆಗೆದುಕೊಂಡಿದ್ರಿ, ಅದನ್ನ ನೀವೇ ಸ್ವಂತ ದುಡ್ಡು ಹಾಕಿ ಖರೀದಿ ಮಾಡಿದ್ರೆ, ಅಥವಾ ಏನಾದ್ರೂ ಸಾಲ ಪಡ್ಕೊಂಡ್ರೆ? ಇಲ್ಲ ಸರ್, ಸ್ವಂತ ದುಡ್ಡು ಹಾಕಿಬಿಟ್ಟು ತಗೊಂಡಿದ್ದೀವಿ. ಈಗ ಹೊಸ ಟ್ರಾಕ್ಟರ್ ಅಂದ್ರೆ ಎಷ್ಟು ಬೆಲೆ ಆಗ್ತದೆ? ಟ್ರಾಲಿ ಸೇರಿಕೊಂಡು ಕಲ್ಟಿವೇಟರ್, ಡಿಸ್ಕ್ ಮತ್ತೆ ರೋಟೋವೇಟರ್ ಎಲ್ಲದೂ ಸೇರಿದ್ರೆ ಸರ್? ಈಗ ಬರೀ ಇಂಜಿನ್ಗೆ ಜಾನ್ ಡೀರ್ಗೆ 10-11 ಲಕ್ಷ ಇದೆ, ಟ್ರಾಲಿಗೆ ಈಗ 2.5 ಲಕ್ಷ ಇದೆ, ಮತ್ತೆ ಕಲ್ಟಿವೇಟರ್ ಎಲ್ಲ ಸಪರೇಟ್ ಸಪರೇಟ್ ರೇಟ್ ಇದೆ. ಕಲ್ಟಿವೇಟರ್ಗೆ 20,000, ಮತ್ತೆ ಡಿಸ್ಕ್ಗೆ 50,000 ಇದೆ ಹೊಸದಕ್ಕೆ, ಈ ತರ ಎಲ್ಲ ಇದೆ ಸರ್. ಏನಿದ್ರು 10-12 ಲಕ್ಷ ಇರಬೇಕು ಕೈಯಲ್ಲಿ ಅಲ್ವಾ? ಹೌದು, ಬಂಡವಾಳ ಬೇಕೇ ಬೇಕು. ಅಷ್ಟು ದುಡ್ಡು ಹಾಕಿ ನೀವು ದುಡಿಮೆನು ಮಾಡಬಹುದಲ್ವಾ? ಮಾಡಬಹುದು, ಖಂಡಿತ ಮಾಡಬಹುದು ಸರ್. ಹೇಳ್ತಾ ಇದ್ರಿ ದಿನಕ್ಕೆ 8 ಗಂಟೆಗಳ ಕಾಲ ನಾವು ಟ್ರಾಕ್ಟರ್ ನ ಉಪಯೋಗಿಸ್ಕೊಳ್ತೀವಿ ಅಂತ ಅನ್ಕೊಂಡು, ಡೀಸೆಲ್ ಅನ್ನ ಚೆನ್ನಾಗಿ ತುಂಬಿಸ್ಕೊಂಡು ಶುರು ಮಾಡ್ಕೊಂಡ್ರೆ 8 ಗಂಟೆ ಕಂಟಿನ್ಯೂಸ್ ಆಗಿ ಉಪಯೋಗಿಸ್ಕೊಳ್ಬಹುದಾ? ನಿಲ್ಲಿಸ್ತಲೇನೆ? ಇಲ್ಲ ಸರ್, ಅದೇ ಮಧ್ಯಾಹ್ನ ಒಂದು ಟೈಮ್ ಊಟಕ್ಕೆ 1 ಗಂಟೆ ಬಿಡ್ತೀವಿ, ಅದಾದಂಗೆ ಕಂಟಿನ್ಯೂ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ, ಮಧ್ಯಾಹ್ನ ಒಂದು ಗ್ಯಾಪ್ ಬರುತ್ತೆ. ನಿಷ್ಠೆಯಿಂದ ಚೆನ್ನಾಗಿ ನೋಡ್ಕೊಂಡ್ರೆ ಟ್ರಾಕ್ಟರ್ನು ಬಾಳಿಕೆ ಬರುತ್ತೆ, ಕೆಲಸನು ಚೆನ್ನಾಗಾಗುತ್ತೆ, ನಾವು ಹಾಕಿದ ದುಡ್ಡಿಗೂ ವರಮಾನ ಬರುತ್ತೆ, ಮತ್ತೆ ಕೆಲಸ ಮಾಡ್ಕೊಂಡು ಬಂದ್ಮೇಲೆ ಅವರು ಖುಷಿ ಪಡ್ತಾರೆ, ಮತ್ತೊಮ್ಮೆ ಕರೀತಾರಲ್ವಾ? ಹೌದು ಸರ್, ಕರೀತಾರೆ. ಎಷ್ಟು ಜನ ರೈತರ ಜಮೀನಲ್ಲಿ ತೋಟದಲ್ಲಿ ನೀವು ಉಳುಮೆಗೆ ಹೋಗ್ತೀರಿ ಅಥವಾ ಬೇರೆ ಕೆಲಸಕ್ಕೆ ನಿಮ್ಮ ಟ್ರಾಕ್ಟರ್ಗಳು ಬಳಕೆ ಆಗ್ತವೆ? ಯಾರು ಕರೆದ್ರೆ ಹೋಗ್ತೀವಿ ನಾವು. ಈಗ ಚಿಕ್ಕಬೇಟೆಗೆರೆ ಅಂತ ಹೇಳಿದ್ರಿ, ಇನ್ನು ಸುತ್ತಮುತ್ತ ಎಷ್ಟು ಹಳ್ಳಿಗಳಿಗೆ ಹೋಗಿ ಬರ್ತೀರಿ ಸರ್? ಸುತ್ತಮುತ್ತ ಈ ಕಡೆ ಬಾಳ್ಗೋಡ್ ಇದೆ, ರಂಗಸಮುದ್ರ ಇದೆ, ಈ ಕಡೆ ಗುಡ್ಡೇಶ್ವರ ಇದೆ, ಕರೆದ್ರೆ ಎಲ್ಲ ಕಡೆ ಹೋಗುತ್ತೆ. ಈಗೀಗ ಎಲ್ಲಾ ಕ್ಷೇತ್ರದಲ್ಲೂ ಪೈಪೋಟಿ ಇದೆ, ಆಟೋ ತೆಗೆದುಕೊಳ್ಳಿ, ಟ್ಯಾಕ್ಸಿ ತೆಗೆದುಕೊಳ್ಳಿ, ಲಾರಿ ತೆಗೆದುಕೊಳ್ಳಿ, ಅಂಗಡಿ ತೆಗೆದುಕೊಳ್ಳಿ, ಎಲ್ಲದರಲ್ಲೂ ಪೈಪೋಟಿ ಇದೆ. ನಿಮ್ದು ಹೇಗನ್ಸುತ್ತೆ ಸರ್? ಈ ಕ್ಷೇತ್ರದಲ್ಲೂ ಈಗ ಪೈಪೋಟಿ ಬಂದಿದೆ, ಎಲ್ಲ ಕಡೆ ಈಗ ಸುಮಾರು ಟ್ರಾಕ್ಟರ್ ಆಗಿದೆ. ಈಗ ಚಿಕ್ಕಬೆಟ್ಟಗೆರೆ ಗ್ರಾಮದಲ್ಲಿ ಎಷ್ಟು ಟ್ರಾಕ್ಟರ್ಗಳು ಇಟ್ಕೊಂಡಿದ್ದಾರೆ ಸರ್? ಇಲ್ಲಿ ಒಂದು 5-6 ಟ್ರಾಕ್ಟರ್ ಇದೆ. ಆದ್ರೂ ಪರವಾಗಿಲ್ಲ, ಎಲ್ಲರ ಮನೆಯಲ್ಲಿ ಒಂದೊಂದು ಆಯ್ತಂದ್ರೆ ಮತ್ತೆ ಕಷ್ಟನೇ, ಅಥವಾ ಅದನ್ನ ನಿರ್ವಹಿಸೋದು ಸುಲಭ ಅಲ್ಲ. ಒಳ್ಳೆ ಬಂಡವಾಳ ಬೇಕಾಗುತ್ತೆ, ಮತ್ತೆ ನಿರ್ವಹಿಸೋದನ್ನಲ್ಲೂ ಜಾಣತನ ಇದ್ರೆ ಬಹಳ ಒಳ್ಳೇದು. ಹಾಗಾಗಿ ಎಷ್ಟೋ ಜನ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ. ಒಂದ್ ಸಣ್ಣ ವಾಹನವನ್ನು ಕಾಪಾಡ್ಲಿಕ್ಕೂ ಎಷ್ಟೋ ಜನಗಳಿಗೆ ಕಷ್ಟದ ಸಂಗತಿ ಆಗಿರೋದ್ರಿಂದ ಇನ್ನು ಟ್ರಾಕ್ಟರ್ನ ತೆಗೆದುಕೊಂಡು ಅದನ್ನ ಕಾಪಾಡೋದು ಸುಲಭದ ಮಾತೇನಲ್ಲ. ಎರಡು ಟ್ರಾಕ್ಟರ್ಗಳನ್ನ ನೀವು ನಿಲ್ಸಲಿಕ್ಕೆ ಜಾಗ ಮಾಡ್ಕೊಂಡಿದ್ರೆ ಅಥವಾ ರಸ್ತೆ ಪಕ್ಕದಲ್ಲೇ ನಿಲ್ಸ್ಕೊಂತೀರಿ ಹೇಗೆ? ಇಲ್ಲ ಸರ್, ಮನೇಲಿ ಶೆಡ್ ಇದೆ, ಶೆಡ್ ಒಳಗೆ ಹಾಕ್ತೀವಿ. ಅತಿಯಾಗಿ ನೆನಿಬಾರದು, ಮತ್ತೆ ಅದು ಚೆನ್ನಾಗಿರ್ಬೇಕಾದ್ರೆ ಕಾಳಜಿ ಇಟ್ಕೊಳ್ಬೇಕಲ್ವಾ? ಹೌದು ಸರ್, ಹೌದು ಸರ್. ಟ್ರಾಕ್ಟರ್ಗಳನ್ನ ಇವತ್ತು ತುಂಬಾ ಕಡೆ ಉಪಯೋಗಿಸಲಾಗ್ತಾ ಇದೆ, ಎತ್ತುಗಳು ಕಡಿಮೆ ಆದವು, ಇನ್ನು ಬೇರೆ ಬೇರೆ ಕೆಲಸಗಳಿಗೆ ಜಾನುವಾರುಗಳು, ಕೂಲಿ ಖರ್ಚು ಮತ್ತಿತರೆ ವೆಚ್ಚ ಹೆಚ್ಚಿಗೆ ಆಗಿರೋದ್ರಿಂದ ಇವತ್ತು ಟ್ರಾಕ್ಟರ್ಗಳು ಅನುಕೂಲಕ್ಕೆ ಬರ್ತವೆ. ಟಿಲ್ಲರ್ಗಳನ್ನು ಇರಬೇಕಲ್ವಾ ಚಿಕ್ಕಪಟ್ಟಿಗೆರೆಯಲ್ಲಿ ಸರ್? ಒಂದೇನು ಇದೆ ಅಷ್ಟೇ, ಟಿಲ್ಲರ್ ಸಂಖ್ಯೆ ಕಮ್ಮಿ ಆಗಿದೆ. ಈಗ ಟಿಲ್ಲರ್ಗಿಂತ ಟ್ರಾಕ್ಟರ್ ಇಂದ ಸಖತ್ ಕೆಲಸಗಳನ್ನ ಮಾಡ್ಕೋಬಹುದಲ್ವಾ? ಹೌದು ಸರ್, ಈಗ ಟ್ರಾಕ್ಟರ್ ಅಲ್ಲಿ 4-wheel ಬಂದ್ರಿಂದ ಗದ್ದೆ ಉಳಕ್ಕೆಲ್ಲ ಟ್ರಾಕ್ಟರ್ನೇ ಉಪಯೋಗಿಸ್ತಾರೆ, ಅದ್ರ ಟಿಲ್ಲರ್ಗಳು ಸ್ವಲ್ಪ ಕಮ್ಮಿ ಆಗಿದೆ. ಚಿಕ್ಕಬೆಟ್ಟಗೆರೆ ಸುತ್ತಮುತ್ತ ಗದ್ದೆಯನ್ನು ಬೆಳ್ಕೊಳ್ತಾರಲ್ವಾ? ಹೌದು ಸರ್, ಸುಮಾರು ಗದ್ದೆಗಳು ಮಾಡ್ಕೊಳ್ತಾ ಇದಾರೆ, ಅಂದ್ರೆ ಫಸ್ಟ್ ಅಷ್ಟಿಲ್ಲ, ಸ್ವಲ್ಪ ಕಮ್ಮಿ ಆಗಿದೆ, ಸುಮಾರು ಜನ ಮಾಡ್ತಾ ಇದ್ದಾರೆ. ಸಗಣಿ ಗೊಬ್ಬರ ಸಾಗಿಸ್ಲಿಕ್ಕೆ ಅಥವಾ ಕಾಫಿ ಮೂಟೆ ಸಾಗಿಸ್ಲಿಕ್ಕೆ ಇನ್ನು ಬೇರೆ ಬೇರೆ ಉದ್ದೇಶಕ್ಕೂ ಟ್ರಾಲಿ ಸಮೇತ ಟ್ರ್ಯಾಕ್ಟರ್ ನ ಉಪಯೋಗಿಸ್ಕೊಳ್ತಾರೆ ಹೇಗೆ? ಹೌದು ಸರ್, ಎಲ್ಲ ಉಪಯೋಗಿಸ್ಕೊಳ್ತಾರೆ, ಟ್ರ್ಯಾಕ್ಟರ್ ನ ಉಪಯೋಗಿಸ್ಕೊಳ್ತಾರೆ. ಈಗ ಉಳುಮೆಗೆ ಹೇಳಿದ್ರು 1 ಗಂಟೆಗೆ, ಈಗ 1,000 ರೂಪಾಯಿ ಆಗಿದೆ. ಸಾಗಾಣಿಕೆಗೆ ಈಗ ಗೊಬ್ಬರ ತರಲಿಕ್ಕೆ ಅಥವಾ ಮಣ್ಣು ಸಾಗಿಸ್ಲಿಕ್ಕೆ ಅದಕ್ಕೆಲ್ಲ ಹೇಗೆ ಬೆಲೆಯನ್ನು ನಿಗದಿ ಮಾಡ್ತೀರಿ? ದೂರ ನೋಡಿಕೊಂಡು ನಿಗದಿ ಮಾಡ್ತೀವಿ. ಈಗ ನಮ್ಮ ಲೋಕಲ್ ಆದ್ರೆ 500 ರೂಪಾಯಿ ಹೋಯ್ತಾ ಇದೆ, ಇನ್ನು ಸ್ವಲ್ಪ ಲಾಂಗ್ ಆದ್ರೆ 1,000 ರೂಪಾಯಿ ಆ ರೀತಿ ಇದೆ. ಯಾವ ಬೇಕಾದ್ರೂ ಹೋಗ್ಬಿಡ್ತೀರಾ? ರಾಜಾಗಿಜ ಅಂತ ಏನು ಇರೋದಿಲ್ವಾ ಹೇಗೆ? ಇಲ್ಲ ಸರ್, ಅದು ಯಾವಾಗ ಅಂತ ಇಲ್ಲ, ಯಾವಾಗ ಕರೆದ್ರೂ ಹೋಯ್ತೇವೆ. ಒಟ್ಟು ದುಡಿಮೆ ಆಗ್ಬೇಕು, ಅವ್ರಿಗೂ ಅನುಕೂಲ ಆಗ್ಬೇಕು. ಎಷ್ಟು ವಯಸ್ಸು ತಮ್ದು? ಸರ್ ನನಗೀಗ 35. ಎಷ್ಟನೇ ವಯಸ್ಸಿನಿಂದ ಟ್ರ್ಯಾಕ್ಟರ್ ಓಡಿಸ್ಲಿಕ್ಕೆ ಶುರು ಮಾಡಿದ್ರಿ? 15 ವಯಸ್ಸಿನಿಂದ ಶುರು ಮಾಡ್ಕೊಂಡ್ರೆ ಹೇಗೆ? ಹೌದು ಸರ್, ಒಂದು 15-20 ವಯಸ್ಸಿಂದ ಸ್ಟಾರ್ಟ್ ಮಾಡಿ. ಸುಮಾರು 1-20 ವರ್ಷಗಳಲ್ಲಿ ಚೆನ್ನಾಗಿ ಕಲ್ತಿದ್ದೀರಿ, ಮತ್ತೆ ಪಳಗಿದಿರಿ, ದುಡಿಮೆನೂ ಮಾಡಿದಿರಿ ಅಲ್ವಾ? ಹೌದು ಸರ್, ದುಡಿಮೆಲ್ಲ ಮಾಡಿ. ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ತಂದೆ, ತಾಯಿ, ಮತ್ತೆ ವೈಫ್ ಇದ್ರೆ ಮಕ್ಕಳಿದ್ದಾರೆ. ಕೊರತೆಯಿಂದ ನರಳೋದ್ಕಿಂತ ಇರೋ ಒಂದು ವ್ಯವಸ್ಥೆಯಲ್ಲಿ ಅವಕಾಶಗಳನ್ನು ಹುಡುಕಿಂತ ಹೋಗ್ಬೇಕು. ನೋಡಿ, ನಿಮ್ ತಂದೆಯವರು 85ನೇ ಇಸ್ವಿಯಲ್ಲಿ ಟ್ರ್ಯಾಕ್ಟರ್ನ ನಿಮ್ಮ ಜಮೀನು ತೋಟದ ಕೆಲಸಕ್ಕೂ ತಂದು ಬೇರೆಯವರಿಗೂ ಬಳಸ್ತಾ ಅದರಲ್ಲಿ ಬೆಳೀತಾ ಬಂದ್ರು ಅಲ್ವಾ? ಹೌದು ಸರ್. ಅಪ್ಪ ಹೇಳಿದ್ರೆ ನೀವೇ ಯೋಚನೆ ಮಾಡಿ ಇನ್ನೊಂದು ಟ್ರ್ಯಾಕ್ಟರ್ ತೆಗೆದುಕೊಂಡ್ರೆ ಹೇಗೆ? ಇಲ್ಲ ಸರ್, ನಾನು ಯೋಚನೆ ಮಾಡಿ ಒಂದೊಂದು ಟ್ರ್ಯಾಕ್ಟರ್. ಸಾಲನ್ನು ತೆಗೆದುಕೊಳ್ಳಿಲ್ಲ, ಸಾಲದ ಒಂದು ಹೊರೆಯನ್ನು ಅಂತ ಅನ್ಸೋದಿಲ್ಲ. ನಿಮ್ಮ ದುಡಿಮೆಯಲ್ಲೇ ನೀವು ಟ್ರ್ಯಾಕ್ಟರ್ನ ತೆಗೆದುಕೊಂಡು ಸರಿಯಾಗಿ ನೋಡ್ಕೊಂಡು ಹೋಗೋದ್ರಿಂದ ಅನುಕೂಲವೇ. ಖುಷಿ ಆಯ್ತು. ನೋಡಿ, ಸ್ವಲ್ಪ ಹಿಡುವಳಿ ಇದ್ರೂ ಬೇರೆಯವ್ರ ಜಮೀನನ್ನ ಗುತ್ತಿಗೆ ತೆಗೆದುಕೊಂಡು ಟ್ರ್ಯಾಕ್ಟರ್ನ ಇಟ್ಕೊಂಡು ಜೀವನದಲ್ಲಿ ನಾನು ಚೆನ್ನಾಗಿದ್ದೀನಿ ಅಂತ ಆರಾಮಾಗಿ ಹೇಳ್ತಾ ಇದೀರಲ್ವಾ? ಹೌದು ಸರ್. ವರ್ಷದ ಯಾವ ತಿಂಗಳುಗಳಲ್ಲಿ ಟ್ರ್ಯಾಕ್ಟರ್ಗೆ ಕೆಲಸ ಇರುವುದಿಲ್ಲ? ಸರ್, ಈ ಮಳೆಗಾಲ ಸೀಸನ್ ಅಲ್ಲಿ ಟ್ರ್ಯಾಕ್ಟರ್ಗೆ ಕೆಲಸ ಇರುವುದಿಲ್ಲ, ಮಳೆಗಾಲದ ಮೇಲೆ ಟ್ರ್ಯಾಕ್ಟರ್ಗೆ ಕೆಲಸ ಇರುತ್ತೆ. ಒಂದು 2-3 ತಿಂಗಳು ಅಷ್ಟೇ ಅಲ್ವಾ? ಇನ್ನು ಉಳಿದಂತೆ ಬೇಸಿಗೆಯಲ್ಲೂ ಕೆಲಸ ಇರುತ್ತೆ, ಚಳಿಗಾಲದಲ್ಲೂ ಕೆಲಸ ಇರುತ್ತೆ, ಮುಂಗಾರಿ ಶುರುವಾಗಕ್ಕಿಂತ ಮುಂಚಿತವಾಗಿ ಕೆಲಸ ಇರುತ್ತೆ. ಸತತವಾಗಿ ಟ್ರ್ಯಾಕ್ಟರ್ ಬಳಕೆ ಆಗ್ತದಲ್ವಾ? ಹೌದು ಸರ್, ಹೌದು. ಹೀಗೆ ನೀವು ಚಿಕ್ಕಪಟ್ಟಿಗೆರೆ ಜಂಕ್ಷನ್ ಅಲ್ಲಿ ಅಂಗಡಿ ಮುಂದೆ ಸಿಕ್ಕ್ರಿ, ಮಾತಾಡ್ತಾ ಇರುವಾಗ ಹೇಳಿದ್ರಿ ಟ್ರ್ಯಾಕ್ಟರ್ ಇದೆ ಅಂತ ಅನ್ಕೊಂಡು 2 ಟ್ರ್ಯಾಕ್ಟರ್ಗಳನ್ನ ಉಪಯೋಗಿಸ್ಕೊಂಡು ಅದರ ಆಗುಹೋಗುಗಳ ಬಗ್ಗೆ ಉಲ್ಲೇಖ ಮಾಡಿದ್ರಿ, ಅದರಲ್ಲಿ ನೀವು ಜೀವನವನ್ನ ಕಟ್ಟಿಕೊಂಡಿದ್ರಿ. ತಮಗೆ ಧನ್ಯವಾದಗಳು ಅಶ್ರಫ್ ಅವರೇ. ನಮಸ್ಕಾರ. ಥ್ಯಾಂಕ್ ಯು ಸರ್. ಕೇಳಿಗರೆ, ಇವತ್ತು ನಾವು ಇಬ್ಬರು ಯುವಕರನ್ನ ಪರಿಚಯಿಸ್ತಿದ್ವಿ. ಒಬ್ರು ಸಿನುಸ್ ಕೌರ್ಯ ಮತ್ತು ಇನ್ನೊಬ್ರು ವಿ ಎನ್ ಜೀವನ್. ಇಬ್ರು 5 ವರ್ಷಗಳಿಂದ ಶುಂಠಿ ಮತ್ತು ಸುವರ್ಣಗಡ್ಡೆಯನ್ನ ಬೆಳೆಯುವ ಒಂದು ವಿಚಾರದಲ್ಲಿ ಕೈ ಜೋಡಿಸಿದ್ದಾರೆ. ಬೇರೆಯವರ ಜಮೀನನ್ನ ಗುತ್ತಿಗೆ ತೆಗೆದುಕೊಂಡು ಈ 2 ಬೆಳೆಗಳನ್ನ ಸಾಗುವಳಿ ಮಾಡ್ತಿದ್ದಾರೆ. ಈ ವರ್ಷ ಸುವರ್ಣಗಡ್ಡೆಯನ್ನ ಸುಮಾರು 15 ಎಕರೆಯಲ್ಲಿ ಹಾಕಿದೀವಿ ಅಂತ ಅನ್ಕೊಂಡು ಹೇಳ್ತಾ ಇದ್ರು. ನಾವು ಇತ್ತೀಚೆಗೆ ಕುಶಾಲನಗರ ಹತ್ರ ಇರುವ ಗುಡ್ಡೆ ಹೊಸೂರು ಬಳಿಯ ಚಿಕ್ಕ ಬೆಟಗೇರಿ ಗ್ರಾಮಕ್ಕೆ ಹೋದಾಗ ಈ ವಿಚಾರ ತಿಳಿತು. ಈಗ ಜೀವನ್ ಅವರನ್ನ ನಾವು ಸಂಪರ್ಕ ಮಾಡಿ ಅವರ ಅನುಭವಗಳನ್ನ ವಿಚಾರಗಳನ್ನ ಧ್ವನಿಮುದ್ರಣ ಮಾಡಿಕೊಳ್ಳುತ್ತಿದ್ವಿ ಪ್ರಸಾರಕ್ಕಾಗಿ. ಜೀವನ್, ನೀವು ಓದಿದ್ದೇನು? ನಾವು SLC ವಿರಾಜಪೇಟೆ ಕುಟ್ಟಂದಿ ಸ್ಕೂಲ್. ಯಾವ ಮುಗಿಸಿದ್ರಿ SLC? 2010-11. 2010ರಲ್ಲಿ ಮುಗಿಸಿದ ಬಳಿಕ ನಿಮ್ಮ ದಾರಿ ಹೇಗೆ ಸಾಕ್ತು? ಅಪ್ಪ ಒಂದು 10 ಎಕರೆ ತೋಟ ಮಾಡಿದ್ರು, ಆ ತೋಟನು ಮತ್ತೆ ಇದು ಹೊರಗಡೆ ಬಂದ್ಬಿಟ್ಟು ಚಾಯನೆ ಶುಂಠಿ ಬೆಳ್ಕೊಂಡು ಹಂಗೆ ಹೋಗ್ತಾ ಇದ್ವಿ. ಆ ಕಡೆ 10 ಎಕರೆ ತೋಟವನ್ನು ನೋಡ್ಕೊಳ್ಳಿಕ್ಕೂ ನೀವು ಅಪ್ಪ ಇಬ್ರು ಭಾಗಿಯಾಗ್ತೀರಿ, ಮತ್ತೆ ಈ ಕಡೆ ಸುವರ್ಣಗಡ್ಡೆ ಮತ್ತು ಶುಂಠಿಯನ್ನು ನೀವು ಮತ್ತೆ ಸಿನೂರು ಸೇರ್ಕೊಂಡು ಮಾಡ್ತದಿರಲ್ವಾ? ಹೌದು, ನಾವು ಸಿನೂರು ಇಲ್ಲಿ ಸುವರ್ಣಗಡ್ಡೆ ಶುಂಠಿ ಮಾಡ್ತೀವಿ. ಒಂದು 15 ಎಕರೆ ಸುವರ್ಣಗಡ್ಡೆ, ಒಂದು 5 ಎಕರೆ ಶುಂಠಿ ಮಾಡ್ತೀವಿ. ತೋಟ ನಾನು ಒಬ್ಬನೇ ನೋಡ್ಕೊಳ್ತೀನಿ, ತಂದೆ ಎಲ್ಲ, ತಂದೆ ಸತ್ತು ಒಂದು 10 ವರ್ಷ ಆಯ್ತು. ಹಂಗೆ ನೋಡ್ಕೊಂಡು ಹೋಗ್ತಾ ಇದೀನಿ. ವಿರಾಜಪೇಟೆ ಹತ್ರ ಎಲ್ಲಿರೋದು? ಕಂಡಂಗಲ ಗ್ರಾಮ. ಅಲ್ಲಿ ಅರಬಿಕ ರೋಬಸ್ಟ ಯಾವುದು? ಅಲ್ಲಿ ರೋಬಸ್ಟ ಕರಿಮೆಣಸು. ಎಷ್ಟು ವಯಸ್ಸು ತಮಗೆ? ನನಗೆ 36. ನೋಡಿ, 20-25ನೇ ವಯಸ್ಸಿನಿಂದ ನೀವು ಶುರು ಮಾಡಿಕೊಂಡ್ರೆ ಎಷ್ಟೊಂದು ಕೆಲಸಗಳನ್ನ ಮಾಡ್ಕೋಬಹುದು. ನೀವು ಕೃಷಿಗೆ ಬಂದಿದ್ದು ಎಷ್ಟನೇ ವಯಸ್ಸಿನಲ್ಲಿ? ನಾನು ಒಂದು 18 ವಯಸ್ಸಿನಲ್ಲಿ. 18ನೇ ವಯಸ್ಸಿನಿಂದ 35ನೇ ವಯಸ್ಸಿನವರೆಗೂ ನೀವು ದುಡ್ಕಂತ ಬಂದಿದ್ದೀರಲ್ಲ, ಹೇಗನ್ಸುತ್ತೆ ಒಟ್ಟಾರೆ ಕೃಷಿ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕೃಷಿ ಬಗ್ಗೆ ಹೇಳಕ್ ಇಷ್ಟಪಡೋದು ಅಂತ ಹೇಳಿದ್ರೆ 1 ವರ್ಷ ಸೋಲು, 1 ವರ್ಷ ಗೆಲುವು ಹೇಳಲಿಕ್ಕೆ ಆಗಲ್ಲ. ಒಂದೊಂದ್ಸಲ 2 ವರ್ಷ ಸೋಲು ಆಗುತ್ತೆ, 1 ವರ್ಷ ಗೆಲುವು ಆಗುತ್ತೆ. ಈ ಕೊರೋನಾ ಅದು ಇದು ಅಂತ ಹೇಳ್ಬಿಟ್ಟು 2 ವರ್ಷದಿಂದ ಸೋಲು ಆಗಿದೆ. ಈ ವರ್ಷ ನೋಡ್ಬೇಕು. ಆದ್ರೂ ಬಿಟ್ಟಿಲ್ಲ, ಬಿಡೋದಿಲ್ಲ? ಬಿಡೋದಿಲ್ಲ, ಇನ್ನೊಂದು 10 ವರ್ಷ ಬಿಡಲ್ಲ, ಮಾಡಲೇಬೇಕು ಅಂತ ಒಂದು ಛಲ ಇದೆ ಬೆಳಿಗ್ಗೆ. ನೋಡು ಏನ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಸುವರ್ಣಗಡ್ಡೆ ಶುಂಠಿ ಬೆಳಿಬೇಕನ್ನೋ ಒಂದು ಆಲೋಚನೆ ಹೇಗ್ ಬಂತು, ಮತ್ತೆ ಸೀನು ಹೇಗ್ ಸಿಕ್ಕರು ನಿಮಗೆ? ನಾವಿಲ್ಲಿ ಶುಂಠಿ ಮಾಡ್ತಾ ಇರುವಾಗ ಸೀನು ಅವರು ಬಂದ್ಬಿಟ್ಟು ಒಂದು 2 ಎಕರೆ ಹಾಕಿದ್ರು ಸ್ಟಾರ್ಟಿಂಗ್ ವರ್ಷ. ಅದನ್ನೇ ಬೀಜ ಆಗಿ ಇಟ್ಕೊಂಡು ನಾವು ಅದನ್ನ 10 ಎಕರೆ ಮಾಡೋದು, ಈ ವರ್ಷ 15 ಎಕರೆ ಮಾಡೋದು. ಹಂಗೆ ಅದನ್ನ ಬೀಜ ಇದ್ಮಾಡ್ಕೊಂಡು ಮಾಡ್ತಾ ಇದೀವಿ ಅಷ್ಟೇ. ನಿಮ್ದೇ ಸುವರ್ಣಗಡ್ಡೆ ಬಿತ್ತನೆ ಬೀಜ ಅಲ್ವಾ? ನಾವೀಗ ಒಂದು 10 ಎಕರೆ ಸೇಲ್ ಮಾಡ್ತೀವಿ, 5 ಎಕರೆ ಬಿತ್ತನೆಗಾಗಿ ಇಡ್ತೀವಿ, ಅದನ್ನೊಂದು 20 ಎಕರೆಗೆ ಬರೋ ವರ್ಷಕ್ಕೆ ಹಾಕ್ತಿವಿ. ಈಗ ಶುಂಠಿನು ಬೆಳೀತಾ ಇದ್ರಿ, ಶುಂಠಿಗೂ ಮತ್ತು ಸುವರ್ಣಗಡ್ಡೆಗೆ ಏನ್ ವ್ಯತ್ಯಾಸ ಅನ್ಸುತ್ತೆ? ಸುವರ್ಣಗಡ್ಡೆ ರೋಗ ಏನು ಇಲ್ಲ, ರೋಗ ಭಾರಿ ಕಮ್ಮಿ. ಶುಂಠಿಗೆ ಎಲ್ಲಾ ಸೈಡ್ ಇಂದ ರೋಗ, ಅದೇ 2 ವ್ಯತ್ಯಾಸ. ಮತ್ತೆ ಬೇಡಿಕೆ ಬೆಲೆ? ಈ ಸುವರ್ಣಗಡ್ಡೆ ಬೇಡಿಕೆ ಕಷ್ಟ ಅಂತ ಹೇಳಿದ್ರೆ, ಈ ವಾಣ ಟೈಪ್ ಬಿಟ್ರೆ ಇನ್ ಬೇರೆ ಟೈಮ್ ಅಷ್ಟು ಮಾರ್ಕೆಟ್ ಸಿಗಲ್ಲ. ಶುಂಠಿ ಮಾರ್ಕೆಟ್ ಮಾಮೂಲು, ಹೇಳಕ್ ಆಗಲ್ಲ. 1 ವರ್ಷ ಇರ್ತದೆ, 1 ವರ್ಷ ಇರಲ್ಲ. ಹಂಗೆ ಕುಶಾಲನಗರ ಸುತ್ತಮುತ್ತ ಸ್ವಲ್ಪ ಸ್ವಲ್ಪ ಆದ್ರೂ ಜನ ಸುವರ್ಣಗಡ್ಡೆ ಬೆಳ್ಕೊಂತ ಬಂದಿದ್ರು, ಒಂದ್ ಎಕರೆ ಎರಡ್ ಎಕರೆ ಈ ತರ ಹತ್ತದ್ನೈದು ಎಕರೆ ಬೆಳೆದಿರೋರು ಕಡಿಮೆನೆ ಅಲ್ವಾ? ಹೌದು, ಇಲ್ಲಿ ಕಷ್ಟ ಅಂದ್ರೆ ಒಂದು ನೂರಕ್ಕೆ ಇಬ್ಬರು ಬೆಳೆದಿರ್ಬೋದು ಅಷ್ಟೇ, ಒಂದ್ ಎಕರೆ ಅರ್ಧ ಎಕರೆ ಮುಕ್ಕಾಲ ಎಕರೆ ಮಾತ್ರ, ಇನ್ನು ಅದಕ್ಕಿಂತ ದೊಡ್ಡದಾಗಿ ಯಾರು ಬೆಳೆದಿಲ್ಲ ಎಷ್ಟಾಗ ಇಲ್ಲಿ. ಈಗ ನಾವೇ ಟ್ರೈ ಮಾಡ್ತಾ ಇರೋದು. ಬೇಡಿಕೆ ಹೇಗಿದೆ, ಎಲ್ಲಿ ಸಾಗಿಸ್ತೀರಿ ನೀವು? ಇದು ಇಲ್ಲಿಗೆ ಬರ್ತಾರೆ, ರೂಟ್ ಹೊಡಿಯವರು ಬರ್ತಾರೆ, ಕ್ಯಾಶ್ ಕೊಟ್ಟು ತಗೊಂಡು ಹೋಗ್ತಾರೆ. ಒಂದೊಂದು ಗಾಡಿ ಬಂದ್ರೆ 3 ಟನ್ 4 ಟನ್ ಲೋಡ್ ಮಾಡ್ತಾರೆ. ಈಗ 5 ವರ್ಷಗಳಿಂದ ಸುವರ್ಣಗಡ್ಡೆನ ಬೆಳೀತಾ ಇದ್ರೆ ಅಥವಾ ಹೆಚ್ಚಾಯ್ತಾ? 5 ವರ್ಷದಿಂದ ಸುವರ್ಣಗಡ್ಡೆ ಬೆಳೀತಾ ಇರೋದು. ಬೆಲೆ ಹೇಗಿದೆ 5 ವರ್ಷಗಳ ಒಂದು ಅವಧಿಯಲ್ಲಿ ನೋಡೋದಾದ್ರೆ? ಮೊದಲ ವರ್ಷ ಒಳ್ಳೆ ಬೆಲೆ ಇತ್ತು, ಮೊದಲ ವರ್ಷ 30 ರೂಪಾಯಿ ಗಂಟೆ ಹೋಯ್ತು. ಅಲ್ಲಿಂದ 3 ವರ್ಷ ಏನು ಇಲ್ಲ, ನಾವ್ ಅದನ್ನ ತಿರುಗಿಸಿ ನೆಟ್ಟು ಬೀಜಕ್ಕೆ ಮಾಡ್ದು ಸೇಲ್ ಮಾಡಿಲ್ಲ. ಈ ವರ್ಷ ಸೇಲ್ ಮಾಡ್ತಾ ಇದೀವಿ. ಈಗಲೇ ಈ ವರ್ಷ ಹೇಗಿದೆ ಅಂತ ಬೆಲೆ? ಬೆಲೆ ಒಂದು 25 ಮೇಲೆ ಇದೆ ಅಂತ ಹೇಳ್ತಾ ಇದಾರೆ, ಈಗ ಸೇಲ್ ಮಾಡ್ಬೇಕಷ್ಟೇ. ನಾವು ಯಾವ ಬೆಲೆ ಸಿಕ್ಕರೆ ಒಳ್ಳೇದಂತ ಹೇಳ್ತೀರಿ? ನಮಗೆ ಒಂದು 25 ರೂಪಾಯಿ ಮೇಲೆ ಸಿಕ್ಕಿದ್ರೆ ಈ ಟೈಮ್ ಅಲ್ಲಿ ಸ್ವಲ್ಪ ಎಲ್ಲ ರಿಕವರಿ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಈಗ ಗುತ್ತಿಗೆ ತೆಗೆದುಕೊಳ್ತಿರಲ್ಲ, ಏನು ಬೆಲೆ ಕೊಡ್ತೀರಿ ಒಂದ್ ಎಕರೆಗೆ ಅಂತ ಅನ್ಕೊಂಡು? ನೀರೆಲ್ಲ ಇದ್ರೆ ನಾವ್ ಒಂದ್ ಎಕರೆಗೆ 15,000 ರೂಪಾಯಿ ಗಂಟ ಕೊಡ್ತೀವಿ. ನೀರಿಲ್ಲದ್ರೆ 5,000 6,000 ಅಷ್ಟಕ್ಕೆ ತಗೊಳ್ತೀವಿ. ಬೇರೆ ಅವ್ರಿಂದ ಪರ್ಚೇಸ್ ಮಾಡಬೇಕಾಗುತ್ತೆ ನೀರನ್ನು. ಏನೇನು ಬಹಳ ಮುಖ್ಯವಾಗಿ ಕೆಲಸ ಮಾಡಬೇಕು, ಯಾವ್ದಾದಕ್ಕೆ ಖರ್ಚುಗಳು ಹೆಚ್ಚಿಗೆ ಬರ್ತವೆ ಸುವರ್ಣಗಡ್ಡೆಯಲ್ಲಿ? ಸುವರ್ಣಗಡ್ಡೆಯಲ್ಲಿ ಖರ್ಚು ಹೆಚ್ಚಿಗೆ ಅಂತ ಹೇಳಿದ್ರೆ ಗೊಬ್ಬರ ಹಾಕ್ಬೇಕು ಮತ್ತೆ ಕಳೆ ಬರದಂಗ್ ನೋಡ್ಕೊಳ್ಬೇಕು, ಅದೆರಡೇ ಖರ್ಚು, ಇನ್ ಬೇರೆ ಏನ್ ಖರ್ಚು ಇಲ್ಲ. ಒಂದ್ ಸಾರಿ ಗಿಡ ಎದ್ದಿತ್ತು ಅಂತಂದ್ರೆ ಎಷ್ಟ್ ಸಾರಿ ನೀವು ಮಣ್ಣು ಏರ್ ಹಾಕ್ತೀರಿ? 2 ಸಲ ಮಣ್ಣು ಏರ್ ಹಾಕ್ತಿವಿ, ಒಂದ್ 3-4 ಸಲ ಗೊಬ್ಬರ ಹಾಕ್ತಿವಿ. ಇನ್ನೊಂದು ಮಾಮೂಲು ಒಂದ್ 5 ದಿವಸ ಮಳೆ ಇಲ್ದ್ರು ನೀರು ಹೊಡಿಲ್ಬೇಕು, ಇಲ್ಲ ಗಡ್ಡೆ ದಪ್ಪ ಬರೋದಿಲ್ಲ. ಸುವರ್ಣಗಡ್ಡೆಗೂ ರಾಸಾಯನಿಕ ಗೊಬ್ಬರ ಸಗಣಿ ಗೊಬ್ಬರ ಹಾಕ್ಬೇಕಾ? ಸಗಣಿ ಗೊಬ್ಬರ ಕೋಳಿ ಗೊಬ್ಬರ ಜಾಸ್ತಿ ಹಾಕ್ತಿವಿ. ರಾಸಾಯನಿಕ ಗೊಬ್ಬರ ಲಾಸ್ಟ್ ಟೈಮಿಗೆ ಒಂದ್ಸಲ ಟ್ರೈ ಮಾಡಿ ಹಾಕ್ತಿವಿ ಅಷ್ಟೇ, ದಪ್ಪ ಬರೋದ್ರೆ ಪೊಟ್ಯಾಸ್ ಅಂತದ್ದು, ಇನ್ನೇನೇ ಹಾಕೋದಿಲ್ಲ. ಸ್ಪ್ರೇ ಏನು ಮಾಡೋಂಗಿಲ್ಲ, ಹಾರ್ಮೋನ್ ಏನು ಸ್ಪ್ರೇ ಇಲ್ಲ. ಕೋಳಿ ಗೊಬ್ಬರ ಸಗಣಿ ಗೊಬ್ಬರ ಎಲ್ಲಿಂದ ತೊಳ್ತೀರಿ? ನಾವು ಇಲ್ಲೇ ರೈತರ ಕೈಯಿಂದ ಪರ್ಚೇಸ್ ಮಾಡ್ತೀವಿ. ಇನ್ನು ಕೋಳಿ ಫಾರ್ಮ್ ಅಂದ ಅವರೇ ಬಂದು ಇಳಿಸ್ತಾರೆ ತಮಿಳ್ನಾಡಿಂದ ಲಾರಿ ಗಟ್ಟಲೆ, ಅದು ಟನ್ಗೆ ರೇಟು ಹಂಗೆ ತಗೊಳ್ತೀವಿ. ಹೇಗಿದೆ ಕೋಳಿ ಗೊಬ್ಬರದ ಬೆಲೆ? ಒಂದು ಟನ್ಗೆ 2,900 3,000 ರೂಪಾಯಿ ನಡೀತಾ ಉಂಟು. ಒಂದು ಲಾರಿ ಲೋಡ್ ಎಷ್ಟು ಹಾಕೊಂಡು ಬರ್ತಾರೆ? ಒಂದ್ ಲಾರಿಗೆ ಒಂದ್ 25 ಟನ್ 30 ಟನ್ ಬರುತ್ತೆ. ಒಂದ್ ಎಕರೆಗೆ ಎಷ್ಟು ಹಾಕ್ತೀರಿ ಕೋಳಿ ಗೊಬ್ಬರ? ನಾವೊಂದು 3-4 ಟನ್ ಕೋಳಿ ಗೊಬ್ಬರ ಹಾಕ್ತೀವಿ. ತಡ್ಕೊಳ್ಳುತ್ತೆ ಬೆಳೆ? ಬೆಳೆ ತಡ್ಕೊಳ್ಳುತ್ತೆ, ನೀರ್ ಜಾಸ್ತಿ ಕೇಳುತ್ತೆ, ಅಂದ್ರೆ ಒಳ್ಳೆ ಕಲರ್ ಬರುತ್ತೆ. ಸ್ಟಾರ್ಟಿಂಗ್ ಇಂದ ಇನ್ನೊಂದ್ 2 ತಿಂಗಳ ಗಂಟೆ ಯಾವ್ದು ರಾಸಾಯನಿಕ ಗೊಬ್ಬರ ಕೇಳಲ್ಲ. ಅದು ಸಗಣಿ ಗೊಬ್ಬರನ ಕೊಡ್ತೀರಾ? ಸಗಣಿ ಗೊಬ್ಬರ ಮಣ್ಣಿಗೆ ನಾವು ಮಿಕ್ಸ್ ಮಾಡಿ ನಡ್ತೀವಿ, ನಡುವಾಗಿ 5 ಕೆಜಿ ಸಗಣಿ ಗೊಬ್ಬರ ಹಾಕ್ತಿವಿ, ಅಲ್ಲಿಂದ ಮಣ್ಣು ಮುಚ್ಚುತ್ತೀವಿ. ನಾವು ಕೋಳಿ ಗೊಬ್ಬರ ಮಣ್ಣಿಗೆ ಮಿಕ್ಸ್ ಮಾಡ್ತೀವಿ, ಫಸ್ಟೇ ಉಳುಮೆ ಮಾಡಿ ಕೋಳಿ ಗೊಬ್ಬರ ಮಣ್ಣಿಗೆ ಮಿಕ್ಸ್ ಮಾಡಿ ಅಲ್ಲಿಂದ ನಾವು ಬೆಡ್ ಮಾಡ್ತೀವಿ. ಒಟ್ಟು ಕೋಳಿ ಗೊಬ್ಬರ ಸಗಣಿ ಗೊಬ್ಬರನ ತಪ್ಪದೆ ಹಾಕ್ತೀರಿ, ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಅಗತ್ಯ ಅನಿಸ್ತಂದ್ರೆ ಪೊಟ್ಯಾಶ್ ಗೊಬ್ಬರವನ್ನು ಉಪಯೋಗಿಸ್ಕೊಳ್ತಿರಲ್ವಾ? ಒಂದ್ 2% ಮಾತ್ರ ನಾವು ರಾಸಾಯನಿಕ ಗೊಬ್ಬರ ಹಾಕ್ತಿವಿ, ಬಾಕಿ ಎಲ್ಲ ಸಗಣಿ ಗೊಬ್ಬರ ಕೋಳಿ ಗೊಬ್ಬರ ಅಂತ ಹೇಳಿ ನಾವು ಮೇಂಟೈನ್ ಮಾಡ್ತೀವಿ. ಅಂತೇನು ಔಷಧಿ ಸಿಂಪರಣೆ ಅಗತ್ಯತೆ ಬರ್ಲಿಕ್ಕಿಲ್ಲಲ್ವಾ? ಇಷ್ಟ ಗಂಟ ಔಷಧಿ ಸಿಂಪರಣೆ ಅಗತ್ಯ ಬಂದಿಲ್ಲ. ಕ್ಯಾನೆಗೆ ಕಾಯಿಲೆ ಎಲ್ಲಾದ್ರೂ ಒಂದೊಂದು ಕೆಂಪಾಗಿರುತ್ತೆ, ಅದೊಂದಕ್ಕಷ್ಟು ನಾವೇನು ತಲೆಗೆಡಿಸ್ಕೊಳ್ಳೋದಿಲ್ಲ. ಕಾಯಿಲೆ ಇಷ್ಟ ಗಂಟ ಬಂದಿಲ್ಲ, ಇನ್ನು ಗೊತ್ತಿಲ್ಲ. ಆನೆಗಳು ದನಕರುಗಳು ತಿಂತಾವ? ಆನೆಗಳು ತಿಂತಾವ ಸರ್, ಆನೆಗಳು ಒಂದ್ ಸಲ ಬಂದ್ರೆ ಒಂದ್ 25-30 ತಿಂದೋಗುತ್ತೆ. ದನಕರುಗಳು ಮಾಮೂಲು, ಅದೇನು ಬಿಡೋದಿಲ್ಲ. ಆನೆಗಳದ್ದು ದೊಡ್ಡ ಹಿಂಸೆ, ಆನೆ ಬಂದ್ರೆ ಒದ್ದು ಮುರಿಯುತ್ತೆ, ಕಾಲಿ ಒದ್ದು ತಿನ್ನೋದು ಮಾಡುತ್ತೆ. ಬರದಂಗೆ ಅಥವಾ ದೂರ ಇಡೋ ರೀತಿಯಲ್ಲಿ ಏನು ಕೆಲಸ ಮಾಡ್ತೀರಿ ಆನೆಗಳಿಗೆ? ಈಗ ಎಲ್ಲ ಸೈಟ್ಲಿ ಸೋಲಾರ್ ಗಾರ್ಡ್ ಬೆಳೆಸಿದ್ವಿ. ಸೋಲಾರ್ ಈಗ 2-3 ಸೈಟ್ಲಿ ಇದೆ. ಅಂದ್ರೂ ಮರ ಮುರಿದ ಹಾಕೊಂಡು ಬರುತ್ತೆ, ಒಂದು ಬಂದ್ರೆ ಅಷ್ಟು ತಿನ್ನುತ್ತೆ, ಅದು ಗುಡ್ಡೆ ಬಂದ್ಬಿಟ್ರೆ ಸುಮಾರು ತಿಂದೋಗುತ್ತೆ. ಹಂಗೆ ಇಷ್ಟಪಡುತ್ತೆ ಸುವರ್ಣಗಡ್ಡೆನ ಆನೆ ಅಲ್ವಾ? ಆನೆ ಇಷ್ಟಪಡುತ್ತೆ, ಅದಕ್ಕೆ ಹೊಟ್ಟೆಗೆ ಬೇಕಲ್ಲ, ಹೊಟ್ಟೆಗೆ ಇಷ್ಟಪಟ್ಟೆ ಬಿಡುತ್ತೆ, ತಿಂದೇ ತಿನ್ನುತ್ತೆ, ಬಂದ್ರೆ ಒಂದು 20 ಒಟ್ಟಿಗೆ ತಿಂದೋಗುತ್ತೆ. ಹಂದಿಗಳ ಕಾಟ ಇದೆಯಾ? ಹಂದಿಗಳ ಕಾಟ ಇದೆ, ಅದಕ್ಕೆ ನಾವು ಸೋಲಾರ್ ಕೆಳಗೆ 3 ಲೈನ್ ಕೊಡ್ತೀವಿ, ಬಾಕಿ ಮೇಲ್ಗಡೆ ಆನೆಗೆ 1 ಲೈನ್ ಕೊಡ್ತೀವಿ. ಒಂದ್ ಎಕರೆಗೆ ನೀವು ಇದೆಲ್ಲ ಕೆಲಸ ಮಾಡ್ತಿರಲ್ಲ, ಎಷ್ಟು ಇಳುವರಿ ಸಿಗುತ್ತೆ? ಒಂದ್ ಎಕರೆಗೆ 4 ಟನ್ ನಡ್ತೀವಿ, 4-5 ಟನ್ ಇಡಿಸುತ್ತೆ, ಅದ್ರ 4 ಪಾಲು ಜಾಸ್ತಿ ಸಿಗುತ್ತೆ. ಈಗ ಅಂತಂದ್ರೆ 25-30 ಟನ್ ಗಂಟೆ ಸಿಗುತ್ತೆ ಒಂದ್ ಎಕರೆಯಲ್ಲಿ. ಗಿಡ ಬೆಳೆದ್ಮೇಲೆ ಕಳೆನೂ ಅಷ್ಟಾಗಿ ಬೆಳಿಲಿಕ್ಕಿಲ್ಲ ಅಥವಾ ಇನ್ನು ಕೆಲಸಗಳು ಹೆಚ್ಚು ಬೇಕಾಗ್ಲಿಕ್ಕಿಲ್ಲ ಅಲ್ವಾ? ಗಿಡ ಬೆಳೆಯ ಗಂಟ ಒಂದ್ಸಲ ನಾವು ಕಳೆನಾಶ ಹೊಡಿತೀವಿ, ಅಲ್ಲಿಂದ ಇಲ್ಲ ಕಳೆನಾಶ ಹೊಡೆಯಲ್ಲ. ದೊಡ್ಡ ಗಿಡ ಬಂದ್ರೆ ಕೈಯಲ್ಲಿ ಕತ್ತಿ ಕಚ್ಚಡ ಮಾಡ್ಕೊಳ್ತೀವಿ ಅಷ್ಟೇ. ಯಾವಾಗ ಬಿತ್ನೆ ಹಾಕ್ತೀರಿ, ಯಾವಾಗ ಕಟಾವ್ ಮಾಡ್ತೀರಿ? ನಾವು ಮಾರ್ಚ್ ಟೈಮಲ್ಲಿ ಹಾಕ್ತಿವಿ, ಸುವರ್ಣ ಸೆಪ್ಟೆಂಬರ್ 7 ಗಂಟೆ ಆಲ್ಮೋಸ್ಟ್ ತೆಗೆದು ಬಿಡ್ತೀವಿ. ಶುಂಠಿ ತರ ಅಲ್ವಾ? ಶುಂಠಿ ತರನೇ, ಅಂದ್ರೆ ಶುಂಠಿ ಸ್ವಲ್ಪ ಬೆಳಿಬೇಕು, ಇದು ಅಷ್ಟು ಬೆಳಿಬೇಕು ಅಂತಿಲ್ಲ. ಖರ್ಚುನು ಅಷ್ಟೇ, ಶುಂಠಿಗೆ ಆಗುವಷ್ಟು ಖರ್ಚು ಇದಕ್ಕೆ ತಗಲಿಕ್ಕಿಲ್ಲ ಅಲ್ವಾ? ಇದಕ್ಕೆ ಶುಂಠಿಗೆ ಆಗುವ ಒಂದು 20% ಖರ್ಚು ಆಗ್ಬೋದು ಅಷ್ಟೇ. ಒಂದ್ ಎಕರೆಗೆ ಒಂದು 45-50,000 ಆಗ್ಬೋದು. ದೊಡ್ಡ ಖರ್ಚು ಅಂದ್ರೆ ಆನೆಗಳದ್ದು ದೊಡ್ಡ ಖರ್ಚು ಬರೋದು. ಈಗ ನಮಗೆ ಏನಂತ ಹೇಳಿದ್ರೆ ಅಲ್ಲಿ ಸೋಲಾರ್ ಇಲ್ಲಿ ಸೋಲಾರ್ ಅದರದೇ ಖರ್ಚು ಬರೋದು, ಬಾಕಿ ಏನಷ್ಟು ದೊಡ್ಡ ಖರ್ಚು ಅಂತ ಕಾಣಿಸಲ್ಲ. ಕಟಾವ್ ಮಾಡಿ 15 ದಿನ ಇಟ್ಕೋಬಹುದು ಸುವರ್ಣಗಡ್ಡೆನ? ಕಟಾವ್ ಮಾಡಿಬೇಕಾದ್ರೆ 3 ಇಟ್ಕೊಳ್ಬಹುದು, ಅಂದ್ರೆ ವೈಟ್ ಸಿಗಲ್ಲ. ಕಟಾವ್ ಮಾಡಿ ಹೋಗುತ್ತೆ, 2 ದಿವಸದಲ್ಲಿ ಹೋದ್ರೆ ನಮಗೆ ಸ್ವಲ್ಪ ಲಾಭ, ವೈಟ್ ಇರುತ್ತೆ. ಅದಾದ್ಮೇಲೆ ಗೆಂಡೆ ಏನಾಗಲ್ಲ, ಗೆಂಡೆ ಕೊಳೆಯೋದು ಇಲ್ಲ, ಹಾಳು ಆಗೋದಿಲ್ಲ. ಬೇಕಾದ್ರೆ 3-4 ಹಂಗೆ ಇಟ್ಕೊಳ್ಬಹುದು. ಮತ್ತೇನಿದ್ರು ಮಾರ್ಚ್ನಲ್ಲೇ ನೀವು ಹಾಕೊಳ್ಳೋದ? ಜನವರಿಲಿ ಹಾಕ್ಬೇಕು ಅಂತಿದ್ವಿ, ನೋಡ್ಬೇಕು ಏನಾಗುತ್ತೆ ಅಂತ. ಬರುವ ವರ್ಷ ವಾಣ ಸ್ವಲ್ಪ ಬೇಗ ಇದೆ, ಅದರಿಂದ ಜನವರಿಯಲ್ಲಿ ಬಿತ್ತನೆ ಮಾಡ್ಬೇಕು ಅಂತ ಗಮನ ಮಾಡಿದ್ವಿ. 10 ಎಕರೆ ಕಾಫಿ ತೋಟ ಇಟ್ಕೊಂಡು ಈ ಕಡೆ 15 5 ಎಕರೆ ಶುಂಠಿ, 15 ಎಕರೆ ಸುವರ್ಣಗಡ್ಡೆ, ಇದನ್ನ ಪಾರ್ಟ್ನರ್ಶಿಪ್ ನಲ್ಲಿ ಮಾಡಿಕೊಂಡು ಆ ಕಡೆ ತೋಟವನ್ನು ನಿಭಾಯಿಸಿಕೊಂಡು ಹೇಗೆ ಹೋಗ್ತದ್ರಿ? ಎಷ್ಟೋ ಜನ ಹೇಳ್ತಾರೆ ಕಾಫಿ ತೋಟ ಮಾಡಕ್ಕಾಗಲ್ಲ, ಕೃಷಿ ಕೆಲಸ ಮಾಡಕ್ಕಾಗಲ್ಲ, ಆಳು ಕಾಳಿಂದ ಖರ್ಚು, ಆಮೇಲೆ ದುಡ್ಡಿಂದು ಬೆಲೆದು ಅದು ಇದಂತ ನಾನಾ ರೀತಿಯ ಸಮಸ್ಯೆಗಳನ್ನು ಹೇಳ್ತಾರೆ. ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮೇನ್ ಆಗಿ ನಮ್ಮ ಹಿಂದ್ಗಡೆ ಸಪೋರ್ಟ್ ಅವ್ರು ಕೆಲಸದವ್ರು ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು. ನನಗೆ ಪರ್ಮನೆಂಟ್ 10 ಜನರು ಇದಾರೆ, 10 ಜನರಿಗೆ ನಾನು 450 ರೂಪಾಯಿ ಸಂಬಳ ಕೊಡ್ತೀನಿ, ಒಂದು ಹೊತ್ತು ಊಟ ಫ್ರೀ ಕೊಡ್ತೀನಿ. ಅವರು ಈಗ ನನ್ನ ಹತ್ರ ಬಂದ್ಬಿಟ್ಟು ಕಮ್ಮಿ ಅಂತೇಳಿದ್ರೆ ಒಂದು 10 ವರ್ಷ ಆಯ್ತು, 10 ವರ್ಷದಿಂದ ನನ್ನ ಜೊತೆಲಿ ಇದಾರೆ, ಹೋಯ್ತಾರೆ ಬರ್ತಾರೆ ಹೋಯ್ತಾರೆ ಬರ್ತಾರೆ, ಅವರಿಂದ ನಾವು ಅಷ್ಟೇ. ಕಾರ್ಮಿಕರನ್ನ ಸಾಕಿದಿರಿ ಒಂದ್ ರೀತಿಯಲ್ಲಿ? ಹೌದು, ಕಾರ್ಮಿಕರೇ ಎಲ್ಲ ನಮಗೆ, ಅವರಿಲ್ಲದ್ರೆ ನಮಗೆ ಏನು ನಡೆಯಲ್ಲ. ಕಾರ್ಮಿಕರಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಇನ್ನೊಂದು 5 ಜನರು ಇದ್ರೆ ಇನ್ನೊಂದು 5 ಎಕರೆ ಎಕ್ಸ್ಟ್ರಾ ತಗೊಳ್ಬಹುದು, ಹಂಗೆ ಕಾರ್ಮಿಕರಿಂದ ಎಲ್ಲ ನಡಿಬೇಕು. ನಿಜ, ಕೆಲಸಗಾರರು ಇರಬೇಕು, ಜೊತೆಗೆ ಉಪಕರಣಗಳನ್ನು ಬಳಕೆ ಮಾಡ್ಕೊಳ್ತಿರಲ್ವಾ, ಟ್ರಾಕ್ಟರ್ ಟಿಲ್ಲರ್ ಈ ತರದ್ದು? ಟ್ರಾಕ್ಟರ್ ಟಿಲ್ಲರ್ ಮಾಮೂಲು ಸ್ಟಾರ್ಟಿಂಗ್ ಮಾತ್ರ ಆಗುದು, ಇನ್ನು ಗಿಡ ಬೆಳೆದ ಮೇಲೆ ಟ್ರಾಕ್ಟರ್ ಟಿಲ್ಲರ್ ಏನ್ ನಡೆಯೋದಿಲ್ಲ, ಎಲ್ಲ ಕಾರ್ಮಿಕರಿಂದೇ ಆಗ್ಬೇಕು. ಕಟಾವ್ ಮಾಡ್ಲಿಕ್ಕೂ ಕಾರ್ಮಿಕರು ಬೇಕಾ ಅಥವಾ ಯಂತ್ರಗಳನ್ನು ಉಪಯೋಗಿಸಿಕೊಂಡು ಗಡ್ಡೆ ಕೀಳ್ತೀರ ಹೇಗೆ? ಇಲ್ಲ ಇಲ್ಲ, ಕಾರ್ಮಿಕರ ಬೇಕು. ಸ್ವಲ್ಪ ಡ್ಯಾಮೇಜ್ ಆದ್ರೂ ಅಲ್ಲಿಗೆ ನೀರು ಸೇರುತ್ತೆ, ಕೊಳೆಯುತ್ತೆ, ಅದಕ್ಕೆ ಅಷ್ಟು ಜೋಪಾನವಾಗಿ ಅದನ್ನ ತೆಗಿಬೇಕು ಮೇಲೆ. ಕೇರಳದ ಕಾರ್ಮಿಕರ ಅಥವಾ ಇಲ್ಲಿ ಕರ್ನಾಟಕದವ್ರ? ಎಲ್ಲ ಕೇರಳ ಕಾರ್ಮಿಕರ. ಅವ್ರಿಗೆಲ್ಲ ಉಳಿಲಿಕ್ಕೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೀರಾ? ಎಲ್ಲರಿಗೂ ರೂಮ್ ಇದೆ, ಒಂದ್ 2-3 ರೂಮ್ ಇದೆ, ಇರ್ತಾರೆ. ಮತ್ತೆ ಊರ್ ಕಡೆಗೆ ಹೋಗ್ಬೇಕು ಮಾಡ್ಬೇಕಂತಂದ್ರೆ ಅವಕಾಶ ಮಾಡ್ಕೊಡ್ತೀರಾ ಹೇಗೆ? ಅವ್ರು ಊರಿಗೆ ಹೋಗ್ಬೇಕಾದ್ರೆ ಇಬ್ಬರಿಬ್ರು ಕಳಿಸ್ತೀನಿ, ಎಲ್ಲರ ಒಟ್ಟಿಗೆ ಕಳಿಸಲ್ಲ, ಒಂದು ತಿಂಗಳು ಒಬ್ರು ಹೋದ್ರೆ ಇನ್ನೊಂದು ತಿಂಗಳು ಇನ್ನೊಬ್ರು ಹೋಗ್ಬೇಕು, ಹಂಗೆ ನಾನು ಮಾಡ್ಕೊಂಡಿದ್ದೀನಿ. ನೀವು ಹೆಚ್ಚಿಗೆ ಓದ್ಲಿಲ್ಲ, ಉದ್ಯೋಗಕ್ಕೂ ಹೋಗ್ಲಿಲ್ಲ, ಏನ್ ಅನ್ಸುತ್ತೆ ಕೃಷಿ ಅಂದ್ರೆ? ನಾವು ಮಾಡಿದ ಕೆಲಸ, ನಾವು ಯಾರು ಕಾಯಿ ಕೆಳಗೆ ಕೆಲಸ ಮಾಡ್ಬೇಕು ಅಂತಿಲ್ಲ, ಲಾಸ್ ಆದ್ರೂ ನಮಗೆ, ಲಾಭ ಆದ್ರೂ ನಮಗೆ, ಅದ್ರ ಬಗ್ಗೆ ತಲೆಗೆಟ್ಸ್ಕೊಳ್ಳಂಗಿಲ್ಲ. ಮನೇಲೇ ಇರ್ಬೋದು, ಒಂದ್ ದಿವಸ ಕಡೆ ಅಂತ ಎಲ್ಲಿಗೆ ಹೋಗ್ಬೇಕು ಅಂತಿಲ್ಲ ಅಷ್ಟೇ. ಈಗೊಂದು 10-15 ವರ್ಷಗಳ ಅವಧಿಯಲ್ಲಿ ಕೃಷಿಯಲ್ಲಿ ದುಡಿದಿದ್ರಿ, ಬೆಳವಣಿಗೆ ಆಗ್ಲಿಕ್ಕೆ ಅವಕಾಶ ಆಗಿದೆ ಅಲ್ವಾ? ಬೆಳೆದಿದ್ದೀವಿ ತುಂಬಾ, ಅದೇನು ತೊಂದರೆ ಇಲ್ಲ. ಅಂದ್ರೆ ಈ 2-3 ವರ್ಷ ದೊಡ್ಡ ಏಟ್ ಆಗಿದೆ ಅಂತೇಳಿದ್ರೆ ಎಲ್ಲರಿಗೂ ಆಗಿದೆ, ನನಗೊಬ್ಬನಿಗಲ್ಲ. ಈ ಕೊರೋನಾ ಬಂದ್ಬಿಟ್ಟು 3 ವರ್ಷದಿಂದ ಎಲ್ಲಾ ಬೆಳೆಗಳಿಗೂ ಎಲ್ಲದಕ್ಕೂ ಸಮಸ್ಯೆ ಆಗಿದೆ ಅಷ್ಟೇ, ಇನ್ ಬೇರೆ ಎಂತದನ್ನು ತೊಂದರೆ ಬಂದಿಲ್ಲ. ನಿಜ, ಖುಷಿ ಆಯ್ತು ನಿಮ್ಮ ಕೃಷಿ ಆಸಕ್ತಿ ನೋಡಿ. ವಿರಾಜಪೇಟೆಯಿಂದ ಇಲ್ಲಿಗೆ ಚಿಕ್ಕಪೇಟೆಗೆರೆ ಎಷ್ಟು ದೂರ ಆಗ್ತದೆ? ನಮಗೆ 40 ಕಿಲೋಮೀಟರ್ ಆಗುತ್ತೆ. 40 ಕಿಲೋಮೀಟರ್ ಬಂದು ಇದನ್ನು ಮಾಡಿಸಿ ನಿಮ್ಮ ತೋಟದ ಕೆಲಸಗಳನ್ನು ಮತ್ತೆ ಸಂಸಾರದ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಹೋಗುವ ಒಂದು ಚಲಗಾರಿಕೆ ಆಸಕ್ತಿ ಮೆಚ್ಚತಕ್ಕಂಥದ್ದು. ತಮಗೆ ಶುಭವಾಗಲಿ, ಧನ್ಯವಾದ ಜೀವನ್ ಅವರೇ. ನಮಸ್ಕಾರ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಇದುವರೆಗೆ ವಿರಾಜಪೇಟೆ ಹತ್ರ ತೋಟ ಮಾಡಿಕೊಂಡು ಕುಶಾಲನಗರ ಹತ್ರ ಇರುವ ಚಿಕ್ಕಬೆಟಗೆರೆ ಗ್ರಾಮದ ಸುವರ್ಣಗಡ್ಡೆ ಮತ್ತು ಶುಂಠಿಯನ್ನ ಸಾಗುವಳಿ ಮಾಡಿಕೊಂಡು ಸ್ನೇಹಿತ ಸೀನು ಸ್ಕಾರ್ಗ್ಯ ಅವರ ಜೊತೆಗೆ ಸೇರಿಕೊಂಡು ತಮ್ಮ ಅನುಭವಗಳನ್ನ ಮೈಗೂಡಿಸಿಕೊಳ್ತಾ ಬೆಳವಣಿಗೆ ಆಗಿರುವ ಜೀವನ್ ಅವರ ಸಂಗತಿಗಳನ್ನ ಆಲಿಸಿಕೊಂಡ್ರಿ. ಕೇಳಿದ್ರೆ ಈಗ ಸೀನು ಸ್ಕಾರ್ಗ್ಯ ಕೇರಳ ಮೂಲದವರು, ಕೃಷಿಗೆ ಇಳಿದು ಎಷ್ಟು ವರ್ಷ ಆಯ್ತು, ಹೇಗಿದೆ ಅನ್ನೋದನ್ನ ಮಾತನಾಡ್ತಿದ್ವಿ. ಸೀನು ಹೇಳಿ, ಏನ್ ಓದಿದ್ದು ತಾವು? ನಾನು PUC, ಆಮೇಲೆ ಸ್ವಲ್ಪ ಟೆಕ್ನಿಕಲ್ ಅಷ್ಟೇ. ಹೊರಗಡೆ ದೇಶಕ್ಕೇನು ಹೋಗಿ ಬಂದ್ರಿ ಅಂತ ಹೇಳ್ತಾ ಇದ್ರಿ? ಅದೇ, ಅದೊಂದು 5 ವರ್ಷ ಕುವೈತ್, ಆಮೇಲೆ ಅಫ್ಘಾನಿಸ್ತಾನ್ ವರ್ಕ್ ಹಾಕಿ US Army ಜೊತೆಯಲ್ಲಿ ಕಾಂಟ್ರಾಕ್ಟ್ ಬೇಸ್ ವರ್ಕ್. ಅದು ಯಾಕೆ ವಾಪಸ್ ಬಂದ್ರಿ? ಅದು ವಾರ ಎಲ್ಲ ಮುಗಿತು, ಆಮೇಲೆ ಸ್ವಲ್ಪ ಜನ ಕಮ್ಮಿ ಹಾಕಿ ಅವರು, ಆ ಟೈಮ್ಲೆ ರಿಟರ್ನ್ ಬಂದದ್ದು. ಕೇರಳದಲ್ಲಿ ಎಲ್ಲಿ ನಿಮ್ದು ಊರು? ನಾನು ಕೂತುವರಂಬ, ಕಣ್ಣೂರ್ ಡಿಸ್ಟ್ರಿಕ್. ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದ್ರಿ? ನಾನು ಮದುವೆ ಆಯ್ದು ಸೋಮರ್ ಪಟೇಲ್, ವೈಫ್ ಮೈಸೂರು ಸೆಂಟ್ ಜೋಸೆಫ್ ಸ್ಕೂಲ್ ಟೀಚರ್, ಅದು ಪ್ರಕಾರ ಇಲ್ಲಿ ಬಂದದ್ದು. ಈಗ ನಿಮ್ದು ಆದ ಸ್ವಂತ ಜಮೀನು ತೋಟ ಅಂತೇನಿಲ್ಲ ಇಲ್ಲಿ ಅಲ್ವಾ? ಇಲ್ಲಿಲ್ಲ, ಕರ್ನಾಟಕ ಸ್ಟೇಟ್ ಇಲ್ಲ. ಅಲ್ಲಿ ಕೇರಳದಲ್ಲಿ ಸ್ವಂತ ಜಮೀನು ಇದೆಯಾ? ಸ್ವಂತ ಜಮೀನು ಮನೆ ಎಲ್ಲ ಇದೆ. ಎಷ್ಟಿದೆ ಅಲ್ಲಿ, ಏನ್ ಬೆಳಿತೀರಿ? ಇಲ್ಲ, ವ್ಯವಸಾಯ ಭೂಮಿ ಅಲ್ಲ, ಟೌನ್ ಏರಿಯಾ ಅದು. ಅಪ್ಪ ಅಮ್ಮ ಕೃಷಿಕರ? ಅಲ್ಲ ಅಲ್ಲ, ಅಪ್ಪ ಇಲ್ಲ, ಈಗ ಅಮ್ಮ ಉಂಡು, ಕೃಷಿ ಭಾಗ ಯಾರು ಇಲ್ಲ. ಕೃಷಿ ಬಗ್ಗೆ ಹೇಗೆ ನಿಮಗೆ ಒಲವು ಬಂತು? ಇಲ್ಲೇ ಒಂದು 1-1.5 ವರ್ಷ ಮೈಸೂರು ಸ್ಟೇ ಆಯಿ, ಆಮೇಲೆ ಬೋರೈ ಮೇಲೆ ಫ್ಯಾಕ್ಟ್ರಿ ಆತರ ಜಾಬ್ ಇಷ್ಟ ಆಗೋದಿಲ್ಲ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆತರ ವಿಚಾರಿಸಿ ಬಂದದ್ದು. ನೋಡಿ, ಎಷ್ಟೋ ಜನ ಕೃಷಿಯಲ್ಲಿರೋರೇ ಬೇಡ ಅಂತ ಹೇಳುವಾಗ ನೀವು ಕೃಷಿ ಬಗ್ಗೆ ಅಷ್ಟೊಂದು ಗೊತ್ತೇ ಇಲ್ಲದಿದ್ರು ಕೃಷಿಗೆ ಬಂದ್ರೆ ಸುವರ್ಣಗಡ್ಡೆ ಶುಂಠಿಯನ್ನ ಹಾಕಿ ಅದರಿಂದ ಅನುಭವ ಪಡ್ಕೊಳ್ತದ್ರಿ, ದುಡ್ಡನ್ನು ಮಾಡಿದಿರಲ್ವಾ? ಹಾ, ಹೌದು. ಇನ್ನು ತೀರಾ ನಷ್ಟನ ಆಗಿಲ್ಲ? ಇಲ್ಲ, ಸುವರ್ಣಗಡ್ಡೆ ಭಾಗ ನಷ್ಟ ಬರೋದಿಲ್ಲ, ಒಂದು 10 ರೂಪಾಯಿ ಆಯಾಲು ತೊಂದರೆ ಇಲ್ಲ. ಜೀವನ ನೀವು ಇಬ್ರು ಪಾರ್ಟ್ನರ್ಶಿಪ್ ನಲ್ಲಿ ಮಾಡ್ಕೊಂಡು ಹೋಗ್ತದ್ರಿ? ಹೌದು. ಈಗ ಇಲ್ಲಿ ಉಳಿಬೇಕಂತ ಅನ್ಕೊಂಡ್ರೆ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಹಾಲ್ಟಿಂಗ್ ಒಂದು ವ್ಯವಸ್ಥೆ ಉಂಡು ಅಷ್ಟೇ. ವ್ಯವಸ್ಥೆ ಇದೆ, ಮತ್ತೆ ಆಳು ಕಾಳುಗಳನ್ನು ನೋಡ್ಕೊಳ್ಳಿಕ್ಕೂ ವ್ಯವಸ್ಥೆ ಇದೆ, ಎಲ್ಲ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ತದ್ರಿ. ಏನಾದ್ರೂ ಬ್ಯಾಂಕ್ ಸಾಲ ಆದಿದಂತ ಮಾಡ್ಕೊಂಡಿದ್ರ ಅಥವಾ ನಿಮ್ದೇ ದುಡ್ಡನ್ನ ವಿನಿಯೋಗಿಸಿಕೊಂಡು ಮಾಡ್ತದಿರಾ? ಇಲ್ಲ ಇಲ್ಲ, ಬ್ಯಾಂಕ್ ಸಾಲ ಆತರ ಇಲ್ಲ, ಎಲ್ಲ ಸ್ವಂತ ಕೈಲಿ ಹಾಕೋದು. ಎಷ್ಟು ವಯಸ್ಸು ಸೀನಿಯರ್ ನಿಮಗೆ? 45 ವಯಸ್ಸಾಯ್ತು. 45 ವಯಸ್ಸು ಆಗಿದ್ರು ಆಸಕ್ತಿ ಇದೆ. ಈಗ ಒಂದು 5-6 ವರ್ಷ ಆಯ್ತು ಅಥವಾ ಅದಕ್ಕಿಂತ ಹಿಂದೆ ಕೃಷಿಗೆ ಬಂದ್ರೆ? ಇಲ್ಲ ಇಲ್ಲ, ಕರೆಕ್ಟ್ 6 ವರ್ಷ ಆಯ್ತು. ಹೇಗನ್ಸುತ್ತೆ ಒಟ್ಟಾರೆ ಕೃಷಿ ಬಗ್ಗೆ, ನೀವೇನು ಹೇಳಕ್ ಇಷ್ಟಪಡ್ತೀರಿ? ಕೃಷಿ ಬಗ್ಗೆ ಸುವರ್ಣಗಡ್ಡೆ ಅದು ಸ್ವಲ್ಪ ರಿಸ್ಕ್ ಕಮ್ಮಿ, ರೋಗ ಕಮ್ಮಿ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗು ಅಷ್ಟೇ. ಖುಷಿ ಆಯ್ತು ಸೀನು, ಧನ್ಯವಾದ, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಾರ್ಯಕ್ರಮ ನಾಡು ನಾಡಿ ಬಿತ್ತರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ಇದು ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827 2000018. ಸುದ್ದಿ ಜೊಂಪೆ ಓದ್ತಾ ಇರೋ ಕನ್ನಡ ಕಡೀನ ದೇವಯ್ಯ. ಜೊಂಪೆ ಮುಖ್ಯಾಂಶಗ: ನಾಪೊಕ್ಲು ಪೋಷಣ್ ಅಭಿಯಾನಕ್ಕೆ ಚಾಲನೆ, 850 ಕುಟುಂಬಗಳ ಆದ್ಯತರ ಪಡಿತರ ಚೀಟಿಯಾಗಿ ಪರಿವರ್ತನೆ. ಜೊಂಪೆನ ವಿವರ: ಪೋಷಣ್ ಮಾಸಾಚರಣೆ ಪ್ರಯುಕ್ತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ಕುಡುಕೂಟದೊಟ್ಟಿಗೆ ಪೋಷಣ್ ಅಭಿಯಾನದಡಿ ಪೋಷಣ್ ಮಾಸಾಚರಣೆನ ಉದ್ಘಾಟನಾ ಜಂಬರ ನಾಪೊಕ್ಲು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಡೆದು. ಜಿಲ್ಲೆ ಕಾನೂನು ಸೇವಾ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿ ಪ್ರಸಾದ್ ಕೆಬಿಯವು ಜಂಬರ್ನ ಉದ್ಘಾಟಿಸಿ ಮಾತಾಡಿ, ದೈಹಿಕ ಹಂಗೆ ಮಾನಸಿಕ ಬೆಳವಣಿಗೆಗೆ ಪೌಷ್ಟಿಕತೆ ಅತಿ ಮುಖ್ಯತ ಅವು ಅಭಿಪ್ರಾಯಪಟ್ಟು, ಮಹಿಳೆಯರಿಗೆ, ಮಕ್ಕಳಿಗೆ, ಶ್ರಮಿಕರಿಗೆ ಹಿಂಗೆ ಎಲ್ಲವಕ್ಕೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಡಿ ಪುಕ್ಕಟೆ ಕಾನೂನು ಸಹಾಯನ ಕಲ್ಪಿಸುವೆತಾ ಹೇಳ್ದು. ಅಂತ್ಯೋದಯ ಅನ್ನ ಮತ್ತು ಆದ್ಯತಾ ಪಡಿತರ ಚೀಟಿ ಪಡ್ಕಣಿಕೆ ನಿಗದಿಪಡಿಸಿದ ಮಾನದಂಡಗಳ ಆಧಾರದಲ್ಲಿ ವರ್ಷದ ವರಮಾನ 120,000ಕ್ಕಿಂತ ಹೆಚ್ಚು ಆದಾಯ ಇರುವ ಕುಟುಂಬಗಳ ಮಾಹಿತಿ ಪರಿಶೀಲನೆ ಮಾಡಿ ಆದ್ಯತೆಯೇತರ ಪಡಿತರ ಚೀಟಿ ಆಗಿ ಮಾರ್ಪಾಡು ಮಾಡಿದ್ದು, ಜಿಲ್ಲೆಯಲ್ಲಿ ಒಟ್ಟು 850 ಪಡಿತರ ಚೀಟಿಗಳಿಗೆ ಸಂಬಂಧಿಸಿದಂತೆ ಆದಾಯ ತಪ್ಪಾಗಿ ನಮೂದಾಗಿದ್ದು, ಈ ಪಡಿತರ ಚೀಟಿಗಳನ್ನ ಕಂದಾಯ ಅಧಿಕಾರಿಗಳ ಮುಖಾಂತರ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಪಡಿತರ ಚೀಟಿಗಳನ್ನ ಬಿಪಿಎಲ್ ಕಾರ್ಡ್ ಆಗಿ ಮುಂದುವರಿಸಿಕೆ ಸರ್ಕಾರ ಕೇಳಿಕೊಂಡಿದ್ದು, ಅದರಂಗೆ ಸರ್ಕಾರ 850 ಪಡಿತರ ಚೀಟಿಗಳನ್ನ ಆದ್ಯತಾ ಪಡಿತರ ಚೀಟಿಯಾಗಿ ಮುಂದುವರಿಸಿಕೆ ಅನುಮತಿ ಕೊಟ್ಟಿದ್ದು, ಪರಿವರ್ತನೆ ಸಹ ಮಾಡಿದ್ದು. ಈ 850 ಪಡಿತರ ಚೀಟಿದಾರರಿಗೆ ಮುಂದಿನ ಅಕ್ಟೋಬರ್ 2022 ಪಡಿತರ ಹಂಚಿಕೆ ಶುರು ಆದ್ಯತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸಿದರು. ಮಂಗಳೂರು ವಿಶ್ವವಿದ್ಯಾನಿಲಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ಪ್ರಥಮ ಪದವಿ ಎನ್ಇಪಿ 1ನೇ ಸೆಮಿಸ್ಟರ್ ತರಗತಿಗ ಸೆಪ್ಟೆಂಬರ್ 1 ಶುರು ಆಗಿದ್ದು, ತರಗತಿಗ ತೊಂದರೆ ಇಲ್ಲದೆ ನಡೆದಿದ್ದು, ವಿದ್ಯಾರ್ಥಿಗಳಿಗೆ ಹಾಜರಾತಿ ಕಡ್ಡಾಯ ಆಗಿದ್ದರಿಂದ ಎಲ್ಲಾ ವಿದ್ಯಾರ್ಥಿಗ ತಪ್ಪದೇ ಹಾಜರಾಗುತ್ತಾ ಪ್ರಾಂಶುಪಾಲರು ತಿಳಿಸಿದರು. ಅಲ್ಪಸಂಖ್ಯಾತರ ಅಭ್ಯರ್ಥಿಗಳಿಗೆ ಪ್ರಸಕ್ತ 2022-23 ಸಾಲಿಗೆ ಯುಪಿಎಸ್ಸಿ, ಕೆಎಎಸ್, ಗ್ರೂಪ್ ಸಿ, ಎಸ್ಎಸ್ಸಿ, ಆರ್ಬಿಐ ಮತ್ತು ನ್ಯಾಯಾಂಗ ಸೇವಾ ಪರೀಕ್ಷೆಗಳ ಪೂರ್ವಭಾವಿ ತರಬೇತಿಗೆ ಆಯ್ಕೆ ಮಾಡುವ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿ ಕೋರಿದಳು. ಅರ್ಜಿ ಕೊಡಿಕೆ ಸೆಪ್ಟೆಂಬರ್ 20 ಕಡೆ ದಿನ ಆಗಿದ್ದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಮಮತಾವು ತಿಳಿಸಿದಳು. ಪ್ರಸಕ್ತ 2022-23 ಸಾಲಿನ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಹಂಗೆ ಅಲೆಮಾರಿ ಅರೆ ಅರೆಮಾರಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಹಂಗೆ ಅರಣ್ಯ ಆಧಾರಿತ ಆದಿವಾಸಿಗಳ ಸಮುದಾಯ ಕೋಶದ ಪರಿಶಿಷ್ಟ ಪಂಗಡದ ಜನರ ಆರ್ಥಿಕ ಅಭಿವೃದ್ಧಿಗಾಗಿ ಸ್ವಯಂ ಉದ್ಯೋಗ ಯೋಜನೆಗೆ ಮೈಕ್ರೋ ಕ್ರೆಡಿಟ್ ಯೋಜನೆಗಾಗಿ ಸಾಲ ಸೌಲಭ್ಯಕ್ಕೆ ಅರ್ಜಿ ಕರೆದಳು. ಫಲಾಪೇಕ್ಷಿಗ ಗ್ರಾಮವನ್ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಕ್ಕೆ ಅರ್ಜಿ ಕೊಡಿಕೆ ಸೆಪ್ಟೆಂಬರ್ 15 ಸಮಯ ವಿಸ್ತರಿಸಲು. ಹೆಚ್ಚಿನ ವಿವರಕ್ಕೆ ಜಿಲ್ಲಾ ವ್ಯವಸ್ಥಾಪಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮನ ಸಂಪರ್ಕಿಸಕ. 2022-23 ಸಾಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮಗಳಿಂದ ಪರಿಶಿಷ್ಟ ಜಾತಿನ ಜನರ ಆರ್ಥಿಕ ಅಭಿವೃದ್ಧಿಗೆ ಸ್ವಯಂ ಉದ್ಯೋಗ ಯೋಜನೆ ಮೈಕ್ರೋ ಕ್ರೆಡಿಟ್ ಯೋಜನೆ ಗಂಗಾ ಕಲ್ಯಾಣ ಯೋಜನೆಯಡಿ ಸಾಲ ಸೌಲಭ್ಯಕ್ಕೆ ಅರ್ಜಿ ಕರೆದಳು. ಅರ್ಜಿ ಕೊಡಿಕೆ ಸೆಪ್ಟೆಂಬರ್ 15 ಕಡೆ ದಿನ ಆಗುತ್ತೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಚಂದ್ರಶೇಖರ್ ರಾವ್ ತಿಳಿಸಿದಳು. 2022-23 ಸಾಲಿನ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಅಭಿವೃದ್ಧಿ ನಿಗಮದ ಸಫಾಯಿ ಕರ್ಮಚಾರಿ ಮ್ಯಾನ್ವೆಲ್ ಸ್ಕ್ಯಾವೆಂಜರ್ ಫಲಾಪೇಕ್ಷಿಗಳಿಂದ ಸ್ವಯಂ ಉದ್ಯೋಗ ಉದ್ಯಮಶೀಲತೆ ಯೋಜನೆ ಭೂ ಒಡೆತನ ಯೋಜನೆ ಬ್ಯಾಟರಿ ಚಾಲಿತ ಹಿಂಗೆ ಬೇರೆ ಬೇರೆ ದ್ವಿಚಕ್ರ ವಾಹನ ಯೋಜನೆಗಳಡಿ ಸಾಲ ಸೌಲಭ್ಯಕ್ಕಾಗಿ ಅರ್ಜಿ ಕರೆದಳು. ಅರ್ಜಿ ಕೊಡಿಗೆ ಸೆಪ್ಟೆಂಬರ್ 20 ಸಮಯ ವಿಸ್ತರಿಸಳು. ಹೆಚ್ಚಿನ ವಿವರಕ್ಕೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಅಭಿವೃದ್ಧಿ ನಿಗಮ ಮಡಿಕೇರಿ ಇವರನ್ನ ಸಂಪರ್ಕಿಸಕ. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ 8:30 ಕಳೆದ 24 ಗಂಟೆಗಳ ಸಮಯದಲ್ಲಿ 38.66 mm ಮಳೆ ಆಗಿತ್ತು. ಮಡಿಕೇರಿ ತಾಲೂಕಲ್ಲಿ 61.62 mm, ವಿರಾಜಪೇಟೆ ತಾಲೂಕಲ್ಲಿ 15.63 mm, ಸೋಮರ್ಪೇಟೆ ತಾಲೂಕಲ್ಲಿ 38.73 mm ಮಳೆ ಆಗಿತ್ತು. ಜಿಲ್ಲೆಯಲ್ಲಿ ಹೋಬಳಿ ಹೊರಮಟ್ಟಲ್ಲಿ ನಾಪೋಕ್ಲಲ್ಲಿ 119.20 mm, ಸುಂಟಿಕೊಪ್ಪಲ್ಲಿ 94.20 mm, ಹಂಗೆ ಮಡಿಕೇರಿಯಲ್ಲಿ 82 mm ಅತಿ ಹೆಚ್ಚಿನ ಮಳೆ ಆದ ವರದಿಯಾಗಿತ್ತು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಸುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀನ್ಯಾ ಬೆಂಗಳೂರು. ಇಲ್ಲಿ ಎಂಬಿಎ ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿರ. ಕಾಲ್ 9741864856. ಧರಿವಾಯು ಮೈಸೂರಿನ ಅತ್ಯುತ್ತಮ ಮಾನಸಿಕ ಮತ್ತು ಮದ್ಯವ್ಯಸನ ಪುನರ್ವಸತಿ ಕೇಂದ್ರ. ನಿಮ್ಮ ಮನೆಯವರು ಅಥವಾ ಗೆಳೆಯರು ಮಾನಸಿಕ ರೋಗದಿಂದ ಬಳಲುತ್ತಿದ್ದಾರೆಯೇ? ನೀವು ಮದ್ಯವ್ಯಸನೆಯೇ? ದುಶ್ಚರದಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲವೇ? ಹಾಗಿದ್ದಲ್ಲಿ ಸಂಪರ್ಕಿಸಿ ಧರಿವಾಯು ನ್ಯೂರೋ ಸೈಕಾಟಿಕ್ ಹಾಸ್ಪಿಟಲ್, ಹೆಬ್ಬಾಳ್, ಮೈಸೂರು. ಧರಿವಾಯು ಹಾಗೂ ದೇವದಾನ್ ಫೌಂಡೇಶನ್ ವತಿಯಿಂದ ವಿಶೇಷ ಚೇತನ ಹಾಗೂ ಬುದ್ಧಿಮಾಂದ್ಯ ಮಕ್ಕಳಿಗೆ ಸಂಪೂರ್ಣ ವಸತಿ ಶಾಲೆಯ ಸೌಲಭ್ಯವೂ ಇದೆ. ಕಾಲ್ 9663119311. ಫೋನ್ ನಂಬರ್ ಮತ್ತೊಮ್ಮೆ 9663119311. ಜೆಎನ್ಜೆ ಕಾಫಿ ವರ್ಕ್ಸ್ ಕುಕ್ಲೂರು. ನಂಗ ಕಾಫಿ ಮಳು ಅಡಿಕೆ ಪಿಂಜ ನೆಲ್ಲಿನ ನಲ್ಲ ಕ್ರಯ ತೋರ್ತವ. ಜೆಎನ್ಜೆ ಕಾಫಿ ವರ್ಕ್ಸ್ ಕುಕ್ಲೂರು, ಕೊಳುವಂಡ ಕಾರ್ಯಪ್ಪ, 9448721469. ವಿರಾಜಪೇಟೆಯ ಅಭಿಲಾಸ್ ಸ್ಟೋರ್ ವತಿಯಿಂದ ಸರ್ವರಿಗೂ ಕೈಲ್ ಫೋಲ್ಡ್ ಹಬ್ಬದ ಶುಭಾಶಯಗಳು. ಸಿನ್ಸ್ 1975 ಅಭಿಲಾಸ್ ಸ್ಟೋರ್, ವಿರಾಜಪೇಟೆ. ಕೊದ್ದೂರು ಕವಳಕೇರಿ ಯುವಕ ಸಂಘದ ವತಿಯಿಂದ 47ನೇ ವಾರ್ಷಿಕ ಕೈಲ್ ಮುಹೂರ್ತ ಹಬ್ಬದ ಆಟೋಟಗಳ ಸ್ಪರ್ಧೆ ಸೆಪ್ಟೆಂಬರ್ 3 ಸಂಘದ ಆವರಣ ಮೈದಾನದಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಟ್ಟಿಮಡ ಎಸ್ ಬಾಲಕೃಷ್ಣ, ಉದ್ಘಾಟನೆ ಅಮ್ಮನಂಡ ಎಸ್ ಸುಬ್ಬಯ್ಯ, ಅತಿಥಿಗಳಾಗಿ ಚೌರೀರ ಸುನಿ ಅಚ್ಚಯ್ಯ, ಮಂಡ್ಯಪಂಡ ಕೆ ರಮೇಶ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಟಿ ಕುಸುಮಾವತಿ ಮತ್ತಿತರ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ. ಕ್ರೀಡಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅಧ್ಯಕ್ಷರು, ಕಾರ್ಯಕಾರಿ ಮಂಡಳಿ ಸದಸ್ಯರು ಕೇಳಿಕೊಂಡಿದ್ದಾರೆ. ಕೈಲ್ಪುರ್ದು ನಮ್ಮನ ಗೌಚಿಲ ಕೈಪಗು ಬೋಂಡಿಯಾನ, ಕೊಡಗದ ಸಾಂಪ್ರದಾಯಿಕ ತಾಜಾ ಕಡಂಬುಟ್ಟು ಪಿಂಗ ಪಾಪುಟ್ಟು ತರಿ ಅಕ್ಕಿ ಪುಡಿ ಎಲ್ಲ ತರತರ ಕೊಡವ ಕರಿ ಮಸಾಲಾ ಪುಡಿ ಎಲ್ಲಾಂಗು ಬಾರಿ. ಮಡಿಕೇರಿಲ್ ಕಾಲೇಜ್ ರೋಡ್ ಪಿಂಗ ಕೊಡವ ಸಮಾಜ ಕಾಂಪ್ಲೆಕ್ಸ್ ಐನ್ಮನೆ ಔಟ್ಲೆಟ್. ಮಡಿಕೇರಿದ ಜನರಲ್ ತಿಮ್ಮಯ್ಯ ಸರ್ಕಲ್ ಶೀತಲ್ ಸ್ಟೋರ್ಸ್, ವಿರಾಜಪೇಟೆಲ್ KSRTC ಬಸ್ ಸ್ಟಾಂಡ್ರ ಇದಕ್ಕೆ ಶಾನ್ಬಾಗ್ ಕಾಂಪ್ಲೆಕ್ಸ್ ಐನ್ಮನೆ ಔಟ್ಲೆಟ್ ಪಿಂಗ ಕಾವೇರಿ ಏಜೆನ್ಸೀಸ್ ಪೊನ್ನಪೇಟೆ. ಕೈಲುಪೋದು ಕ್ರೀಡಾ ಸಮಿತಿ ನೆಲಚಿ ಇಂಗಡ 17 ನಾಳೆ ಚನಿಯಾಚ ಮಜ್ಜಣ 1 ನೆಲಜಿ ಅಂಬಲ ಸ್ಕೂಲ್ ರ ಪರಂಬುಲು ಚುಪ್ಪಿ ಮಕ್ಕಳಂಜ ಪುಡ್ಚ ತಿಂಗಿ ಬಲ್ಲೆಂಗ ಕೆತ್ತನೆ ತರಾವರಿ ಕಳಿಕೂಟತ್ನ ಸಮಿತಿರ ಅಧ್ಯಕ್ಷಗಳನ್ನ ಅಪ್ಪುಮಣಿಯಂಡ ಸನ್ನು ಸೋಮಣ್ಣ ಇಂಡ ಅಧ್ಯಕ್ಷತೆಯಲ್ಲಿ ನಡತ್ವ. ನಾಡಕಾರೆಲ್ಲ ಬಂತು ಕೂಡಿಯಾಡೊಂದು ಕೈಲುಪೋದು ಕ್ರೀಡಾ ಸಮಿತಿ ನೆಲಜಿ ಇಂಡ ಅಧ್ಯಕ್ಷೋಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತು. ಕಾಕೋಟು ಪರಂಬು ಕೈಲು ಮುಹೂರ್ತ ಸಂಘ ಕಾಕೋಟು ಪರಂಬು ವಿರಾಜಪೇಟೆ ಇದರ 72ನೇ ವಾರ್ಷಿಕೋತ್ಸವದ ಅಂಗವಾಗಿ ಆಟೋಟ ಸ್ಪರ್ಧೆ ಇದೇ 3 ಶನಿವಾರ ಅಪರಾಹ್ನ 2 ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಗೋಣಿಕೊಪ್ಪಲಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಕಾಳಿಮಾಡ ಕೆ ಶಿವಪ್ಪ, ಯುಕೋ ಸಂಘಟನೆಯ ಸಂಚಾಲಕ ಕೊಕ್ಕಲೆಮಾಡ ಮಂಜು ಚಿನ್ನಪ್ಪ, ಕಾಕೋಟು ಪರಂಬು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮ್ಯಾವಡ ಗಿರೀಶ್ ಬೋಪಣ್ಣ ಆಗಮಿಸಲಿದ್ದಾರೆ. ಕ್ರೀಡಾಭಿಮಾನಿಗಳಿಗೂ ಸಾರ್ವಜನಿಕರಿಗೂ ಸ್ವಾಗತ ಕೋರುತ್ತಿದ್ದಾರೆ ಸಂಘದ ಅಧ್ಯಕ್ಷರಾದ ಮಂಡೇಟಿರ ಎಂ ಸುರೇಶ್, ಗೌರವ ಕಾರ್ಯದರ್ಶಿ ಅಪ್ಪಚಂಗಡ ಪ್ರಕಾಶ್ ಪೂರ್ಣಚ್ಚ ಮತ್ತು ಆಡಳಿತ ಮಂಡಳಿ. ನಾಡರಮಾಜನಕ್ಕೆ ಕೈಪೋದು ನಮ್ಮೆರ ನಲ್ಲರಿಮೆ ಬೈಂದನುಂಡು ಜೆಎನ್ಜೆ ಕಾಫಿ ವರ್ಕ್ಸ್ ಕುಕ್ಲೂರು ವಿರಾಜಪೇಟೆ. ನಂಗ ಕಾಫಿ ಮಳು ಅಡಿಕೆ ಪಿಂಜ ನೆಲ್ಲಿನ ನಲ್ಲ ಕ್ರಯ ತಂದೋರ್ತವ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಇದರ 2021-22 ಸಾಲಿನ ವಾರ್ಷಿಕ ಮಹಾಸಭೆ 2022 ಸೆಪ್ಟೆಂಬರ್ 7 ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಹೊಸೂರು ಜೆ ಸತೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಆವರಣದಲ್ಲಿ ನಡೆಯಲಿದೆ. 2021-22 ಸಾಲಿನಲ್ಲಿ ಸಂಘದ ಸದಸ್ಯರ ಮಕ್ಕಳು 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ತೇರ್ಗಡೆಯಾಗಿದ್ದಲ್ಲಿ ಸಂಘವು ನೀಡುವ ಪ್ರತಿಭಾ ಪುರಸ್ಕಾರ ಪಡೆಯಲು ಲಿಖಿತ ಅರ್ಜಿಯೊಂದಿಗೆ ದಾಖಲಾತಿಗಳನ್ನು ಸೆಪ್ಟೆಂಬರ್ 5 ಒಳಗಾಗಿ ಸಂಘದ ಕಚೇರಿಗೆ ಸಲ್ಲಿಸಲು ಕೋರಲಾಗಿದೆ. ಆಹ್ವಾನ ಪತ್ರ ಸಿಗದವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಸಭೆಗೆ ಹಾಜರಾಗುವಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಇದರ ಪ್ರಕಟಣೆ ತಿಳಿಸಿದೆ. ಚೆಂಬೆಬೆಳ್ಳೂರ ಕೊಡವ ಅಸೋಸಿಯೇಷನ್ ರ ಆದನೆಲ್ ಕಾಲೋದಿ ನಡೆತನ್ನುವ ಕೈಲ್ಪೋರ್ಡ್ ಕಲಿಕೂಟ ನಾಳೆ ಚನಿಯಾಚೆ ಪೊಲಾಕ 8 ಗಂಟೆಂಜ ಮಜ್ಜನ 12 ಗಂಟೆಗೆತ್ತನೆ ನಡಪ. ಕಲಿಕೂಟತ್ ತೆಂಗೆಬೊಡಿ ಕೂಡ್ನೆನಕೆ ಪಲತರ ಕಲಿಯಪ್ಪ ತೆಂಗೆಬೊಡಿ ಪೈಪೋಟಿಲು ಭಾಗವಹಿಸಿಡವು. ನಾಳೆ ಪೊಲಾಕ 10 ಗಂಟೆ ಉಳಿಯ ಟೋಕನ್ ಪಡೆದು ನಾಡ್ರ ಕೊಡವ ಭಾಷಿಕ ಜನಾಂಗಕಾರ ಬಲ್ಯ ಸಂಖ್ಯೆಯಲ್ಲಿ ಬಂದಿತ್ತು. ಕಲಿಕೂಟತ್ ಕೂಡಿಯಾಡೋಣಂದು ಅಸೋಸಿಯೇಷನ್ ರ ಅಧ್ಯಕ್ಷ ಪಿಂಗ ಆಡಳಿತ ಮಂಡಳಿಕಾರ ಕಟ್ಟಂಡಿತು. ನಿಧನ ಸುದ್ದಿ. ಮಡಿಕೇರಿ ಹಳೆಯ ಪೆನ್ಷನ್ ಲೇನ್ ನಿವಾಸಿ ಫ್ರೆಡ್ಡಿ ಡಿ ಡಿಸೋಜಾ ಇಂದು ನಿಧನರಾಗಿದ್ದಾರೆ. 87 ವರ್ಷ ಪ್ರಾಯದ ಫ್ರೆಡ್ಡಿ ಡಿಸೋಜಾ ಅವರ ಅಂತ್ಯಕ್ರಿಯೆ ನಾಳೆ ಮಡಿಕೇರಿ ಸಂತ ಮೈಕಾರ ಚರ್ಚ್ನಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯಂಡುಳ್ಳೋ ಕಣ್ಣ ಚಂಡ ಜಾಗೃತಿ ಭೀಮಯ್ಯ. ಜಿಲ್ಲೆಯಲ್ಲಿ ರಿವರ್ ರಾಫ್ಟಿಂಗ್ ನಿರ್ವಹಣೆ ಪಿಂಜ ಮೇಲುಸ್ತುವಾರಿ ಸಮಿತಿ ಸಭೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಐಂಡಕಾರ್ ಕೊರವು ಕಾರಿಕೆಯಲ್ಲಿ ನಿನ್ನಂದು ಜಿಲ್ಲಾಧಿಕಾರಿರ ಕಚೇರಿ ಸಭಾ ಬಾಡೆಯಲ್ಲಿ ನಡೆದದ್ದು. ಈ ಸಭೆಯಲ್ಲಿ ತಕ್ಕಪರಿಂದ ಅವು ಪ್ರವಾಸಿ ಕೇಂದ್ರವಾನ ದುಬಾರೆಯಲ್ಲಿ ಟಿಕೆಟ್ ಕೌಂಟರ್, ಬಟ್ಟೆ ಮಾತುವಕ್ಕೆ ಜಾಗ, ಕೂಡುನನೆಕೆ ಅವಶ್ಯ ಮೂಲಭೂತ ಸೌಲಭ್ಯತನ ಕೊಡಪ ಸಂಬಂಧ ಸಂಬಂಧಪಟ್ಟವು ಅವಶ್ಯ ಕ್ರಮ ಅಡ್ತವನಕ್ಕೆ ಅವು ಸೂಚನೆ ಕೊಡ್ತದೆ. ಅನ್ನನೆ ಪ್ರವಾಸಿಯರ ಸುರಕ್ಷತೆಯ ದೃಷ್ಟಿಯಿಂದ ರಾಫ್ಟಿಂಗ್ ನಡೆಸುವ ಬೋಟ್ ಸ್ಥಿತಿನ ಚಾಯಿತೆ ಕಾತುವಂಡ ಕೂಟಕ್ಕೆ ರಾಫ್ಟಿಂಗ್ ನಡೆಸುವ ಸಂದರ್ಭ ರಕ್ಷಣಾ ಕವಚ ಇಟ್ಟವನ ಕಡ್ಡಾಯ ಮಾಡಿತು. ತಜ್ಞಗಳುಂಡು ರಾಫ್ಟಿಂಗ್ ನಡೆಸುವಂಡ ನಿರ್ದೇಶನ ಕೊಡ್ತದೆ. ಸಮಿತಿ ಸದಸ್ಯಂಗ ಖುದ್ದು ಪೋಯಿತು ಪರಿಶೀಲನೆ ನಡೆದಿತ್ತು. ಬೋಟ್ ಸ್ಥಿತಿ ಕೂಡನಕ್ಕೆ ಪ್ರವಾಸಿಯಡ ಸುರಕ್ಷತೆ ಅಡ್ತಂಡ ಕ್ರಮತರಮಿದ ವರದಿ ಕೊಡಪನಕ್ಕೆ ಅವು ಅಣಚಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಲು ನೋಂದಣಿ ಮಾಡಿಯಂಡ ರೈತಂಗ ಇಕೆವೈಸಿ ಮಾಡಿಸಿಟ್ಟವನ ಕಡ್ಡಾಯ ಮಾಡಿತು. ಇದೇ ಏಳಂಡ ಒಳಿಯ ಇಕೆವೈಸಿ ಮಾಡಿಸಿಟ್ಟ ಅರ್ಹ ರೈತಂಗಡ ಬ್ಯಾಂಕ್ ಖಾತೆಗೂ ಮಾತ್ರ ಇದೇ ನಾಳಂಕೆ 15 ಬುಡುಗಡೆ ಅಪ್ಪ ಕಂತರ ಪಣ ಜಮಾ ಅಪ್ಪ ಅಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಗಳನ್ನು ಶಬಾನಾ ಶೇಖ್ ಅರಿಚಿಟ್ಟಿತು. ಮಹಾವೀರ ಚಕ್ರ ಪುರಸ್ಕೃತ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ಬಿ ದೇವಯ್ಯ ಐಂಡ ಪುಣ್ಯಸ್ಮರಣೆ ಇದೇ ಏಳಂಗ್ ಮಡಿಕೇರಿಲು ಐಂಡ ವೃತ್ತತ್ತು ನಡಪಂದು ಕೊಡವ ಮಕ್ಕಳ ಕೂಟತ್ರ ಕಾರ್ಯದರ್ಶಿ ಪುತ್ತರಿರ ಕರುಣ್ ಕಾಳಯ್ಯ ಅರಿಚಿಟ್ಟಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ, ಪಿನ ಕ್ರೀಡಾ ಇಲಾಖೆ ಕೂಡ್ನನಕ್ಕೆ ಬೋರೆ ಬೋರೆ ಸಂಘ ಸಂಸ್ಥೆಯರ ಕೂಡುಕೂಟತ್ತು ರಾಷ್ಟ್ರೀಯ ಕ್ರೀಡಾ ನಾಳು ಪಿನ ಗ್ರಾಮೀಣ ಕಳಿಕೂಟ 90ನೇ ಸರ್ಕಾರಿ ಪೆರಿಯ ಪ್ರೈಮರಿ ಸ್ಕೂಲ್ ಕಳಿಪರಂಬುಲು ನಡಪ. ಮಂಗಳೂರು ವಿಶ್ವವಿದ್ಯಾನಿಲಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲೂ ಫಸ್ಟ್ ಇಯರ್ ಎನ್ಇಪಿ ಫಸ್ಟ್ ಸೆಮಿಸ್ಟರ್ ಕ್ಲಾಸ್ ನಿನ್ನಾಂದಂಜ ಶುರುವಾಯಿತು. ಆನಗುಂಡು ಎಲ್ಲ ವಿದ್ಯಾರ್ಥಿಯ ತಪ್ಪತೆ ಕ್ಲಾಸ್ಗೆ ಹಾಜರಾಂಡುಂದು ಪ್ರಿನ್ಸಿಪಾಲ್ ಕಟ್ಟಂಡಿತು. ಪೋಷಣ್ ಮಾಸಾಚರಣೆ ನಿಟ್ಟಲು ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಪಿಂಜ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇಂಡ ಕೂಟದ ನೆಲ ಉದ್ಘಾಟನಾ ಕಾರ್ಯಕ್ರಮ ನಾಪುಕ್ಲರ ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ ನಡೆದದ್ದು. ಈ ಕಾರ್ಯಕ್ರಮಕ್ಕೆ ಮೊಳಿ ಇಟ್ಟಿದ್ದ ತಕ್ಕಪರಂದ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರತ್ರ ಪೆರಿಯ ಸಿವಿಲ್ ನ್ಯಾಯಾಧೀಶ ಪಿಂಜ ಸದಸ್ಯ ಕಾರ್ಯದರ್ಶಿ ಪ್ರಸಾದ್ ಕೆಬಿ ದೈಹಿಕ ಪಿಂಜ ಮಾನಸಿಕ ಬಳುಚೆಕ್ಕೆ ಪೌಷ್ಟಿಕತೆ ಮುಖ್ಯ ಆಯಿತುಂಡೆಂದು ಅವು ಅಭಿಪ್ರಾಯ ಪರಂದದ್ದು. ಅಲ್ಪಸಂಖ್ಯಾತಂಗಡ ಅಭ್ಯರ್ಥಿಯಕ್ಕೆ ದಂಡರ್ತಿರುವ ದಂಡ 23ನೇ ಸಾಲರ ಯುಪಿಎಸ್ಸಿ ಕೆಎಸ್ಸಿ ಗ್ರೂಪ್ ಸಿ ಬ್ಯಾಂಕಿಂಗ್ ಎಸ್ಎಸ್ಸಿ ಆರ್ಆರ್ಬಿಪಿನ ನ್ಯಾಯಾಂಗ ಸೇವಾ ಪರೀಕ್ಷರ ಮುಪ್ಪಡೆ ತರಬೇತಿಗೆ ಆಯ್ಕೆ ಮಾಡುವಂಡ ಸಂಬಂಧ ಅರ್ಹ ಅಭ್ಯರ್ಥಿಗಳುಂಡು ಅರ್ಜಿ ಹಾಕಿತು. ಅರ್ಜಿ ಇಡೋಕೆ ಸೆಪ್ಟೆಂಬರ್ 20 ಆಕೇರಿ ನಾಳಾಂಕೆ ಅನ್ನನೆ ಇದನ್ನ ಅವರ ಮಾಹಿತಿನ ಕಚೇರಿಲು ಪಡೆದವಲುಂದು ಅಲ್ಪಸಂಖ್ಯಾತಂಗಡ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿ ಮಮತಾವು ಅರಿಚಿಟ್ಟಿತು. ಕೊಡಗು ಜಿಲ್ಲೆಯಲ್ಲಿ ಇಂದು ಪೊಲಕ ಆಕೇರಿ ಅನ್ನನಕ್ಕೆ ಕೈಂಜ 24 ಗಂಟೆಯಲ್ಲಿ 38.66 ಮಿಲಿಮೀಟರ್ ಮಳೆ ಅನ್ನೋ ವರದಿಯಾಯಿತು. ತಾಲೂಕುವಾರು ವಿವರ ಇನ್ನೇ ಉಂಡು. ಮಡಿಕೇರಿ ತಾಲೂಕಲ್ಲಿ 61.62 ಮಿಲಿಮೀಟರ್, ಸೋಮರ್